41 ರನ್ ಮಾಡಿ ಆಡುತ್ತಿದೆ. ತುಮಕೂರಿನಲ್ಲಿ ನಡೆಯುತ್ತಿರುವ ಕರ್ನಾಟಕ ಕ್ರೀಡಾಕೂಟದಲ್ಲಿ ನೆಟ್ಬಾಲ್ ಪಂದ್ಯಾವಳಿಯಲ್ಲಿ ದಕ್ಷಿಣ ಕನ್ನಡ ಮಹಿಳಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ನಗರ ತಂಡದ ವಿರುದ್ದ 28-17 ಅಂತರದಿಂದ ಗೆಲುವು ಸಾಧಿಸಿ ಚಾಂಪಿಯನ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಬೆಂಗಳೂರು ತಂಡ ರನ್ನರ್ ಅಪ್ ಸ್ಥಾನ ಪಡೆದರೆ ಹಾಸನ ಮತ್ತು ರಾಮನಗರ ಮಹಿಳಾ ತಂಡಗಳು ಜಂಟಿಯಾಗಿ 3ನೇ ಸ್ಥಾನ ಪಡೆದವು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿಯಲ್ಲಿರುವ ಬಂಗಾರು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವ ಇದೇ 26ರಿಂದ ಫೆಬ್ರವರಿ 4ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುತ್ತೂರು ಜಾತ್ರಾ ಮಹೋತ್ಸವ, ಕೃಷಿ ವಿಚಾರ ಸಂಕಿರಣ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ. ಪರಿಶಿಷ್ಟ ಪಂಗಡದಲ್ಲಿಯೂ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿ ಹೋರಾಟ ಸಮಿತಿ ಆಗ್ರಹ. ಹಾಗೂ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿಂದು ಸೌರಾಷ್ಟ ತಂಡಕ್ಕೆ 318 ರನ್ಗಳ ಗುರಿ ನೀಡಿದ ವಿದರ್ಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿ ಹಾಸನ ಎಫ್ಎಂ. ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. Are you looking for a work from home opportunity and are confident in using Microsoft Word? If you know how to create lists and tables and edit documents neatly, this opportunity is just for you. As part of screening process, create a short video using the snipping tool on your Windows laptop. In the video, show how you convert any content into lists and tables and demonstrate basic editing skills in Microsoft Word. Send this video to reach us at wfhhasan.com. Shortlisted candidates will be invited for training at our Hassan office. No fees will be collected. No agencies should apply. Applicants must own a laptop and have to work at least 1 year. Female candidates will be given first preference. ಭಾರತೀಯ ಅಂಚೆ ಜೀವ ವಿಮೆ, ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್. ತಮ್ಮ ಕನಸಿನ ಸಾಕಾರಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಭವಿಷ್ಯಕ್ಕಾಗಿ, ಕುಟುಂಬದ ಸಂರಕ್ಷಣೆಗಾಗಿ ಇಂದೇ ಅಂಚೆ ಜೀವ ವಿಮೆ ಮಾಡಿಸಿ. ಮನೆ ಮನೆಗೊಂದು ಅಂಚೆ ಪಾಲಿಸಿ, ಭವಿಷ್ಯದಲ್ಲಿ ನೆಮ್ಮದಿಯಿಂದ ಜೀವಿಸಿ. ಪಾಲಿಸಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನ ಸಂಪರ್ಕಿಸಿ. ಅರಳೀಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಹಾಗೂ ಡಾ ಹೆಚ್ ಆರ್ ಯೋಗೇಶ್. ಕೇಳಿ ಕಾರ್ಯಕ್ರಮ ಅರಳೀಕಟ್ಟೆ. ಏನು ಕಿವಿನೇ ಕೇಳ್ದಂಗೆ ಹಿಂಗೆ ನೀನು ಟೋಪಿ ಹಾಕ ಕೂತ್ಕೊಬಿಟ್ರೆ ಹೆಂಗೆ ಅಣ್ಣ? ಏ ಅದು ಸ್ವಲ್ಪ ಈಗ ತೋಟ ದೂರ ಅಲ್ಲ. ಅಲ್ಲ ತೋಟ ದೂರ ಅಲ್ಲ, ಚಳಿ ಜಾಸ್ತಿ ಅನ್ನು. ಚಳಿಗೂ ಸರಿಯಾಗಿ ಕೇಳಕ್ಕಲ್ಲ ಅಂತೀಯ? ಅಲ್ಲ ಅದೇನಾಯ್ತದ ಗೊತ್ತಾ, ಈ ಥಂಡಿ ಗಾಳಿ ಬಿಸಿ ಬಿಸಿ ಕಿವಿಗೆ ಶಬ್ದ ಕೇಳಕ್ಕಲ್ಲ. ಆಟಯ ಕೇಳಕ್ಕಲ್ಲ ಅಷ್ಟೇ ಅಲ್ಲ, ಆಮೇಲೆ ನೀನು ಟೋಪಿ ಒಸಿ ತೆಗಿ ಒಸಿ. ಈಗ ಏನ್ ಮಾಡು ಗೊತ್ತಾ, ಒಂದ್ 11 ಗಂಟೆಯಿಂದ ಸಂಜೆ 4 ಗಂಟೆ 5 ಗಂಟೆ ಗಂಟವ ಒಸಿ ಮಪ್ಪಳ ಗಿಪ್ಪಳ ಹಾಕದೆಲ್ಲ ಹಾಕಳಕ್ ಹೋಗ್ಬೇಡ. ಏಕೆ? ಏ ಬಿಸ್ಲಿಗ್ ಬಾ, ಚಳಿ ನಡಗ್ಲಿ ಅಂತವ. ಹಂಗಲ್ಲ, ಬಿಸ್ಲಿಗ್ ಬಾ ಒಸಿ. ಇಷ್ಟೊತ್ತಲ್ಲ ಬಿಸ್ಲಿರ್ತದಪ್ಪ. ಹಂಗಲ್ಲ, 4 ಗಂಟೆ ಬಾ ಅಂದೆ ಹಂಗೆ. ಈಗನ್ನ ನೀನು ಬರಿ ನನಗೆ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ 9 ಗಂಟೆಯಿಂದವ, ಸಂಜೆ 4:30 ವರೆಗೂ ತೊಂದ್ರಿಲ್ಲ ನೋಡು. 5:00 ಮೇಲೆ ಶುರು ಆಯ್ತದೆ. ಏನು ಅದೇ ಕೊರೆ ಬೆಳಕು ಶುರು ಆಯ್ತದಲ್ಲ, ಹಂಗೆ ಚಳಿಯನ್ನು ಚಳಿ ಆಯ್ತದ. ಆದ್ರೆ ಅಣ್ಣ ನೀನು ಹೇಳ ಮಾತಿಗೆ ಒಂದು ಜಪ್ತಿ ಬತ್ತು. ಈಗ ಕೊರೆ ಕೊರೆ ಅಂತೀಯ, ಈ ಕೊರೆ ಟೇಬಲ್ ಏನ್ ಬೆಳೆ ಮಾಡೋದಂತೀಯ? ನೀನ್ ಯಾವ್ದು ಬೇಕಾದ್ರೂ ಮಾಡಬಹುದು ಹಂಗಂತೀಯ. ಮತ್ತೆ ಟೆಕ್ನಾಲಜಿ ಬಾರಿ ಮುಂದುವರೆದ. ನೀನು ಟೆಕ್ನಾಲಜಿ ಟೆಕ್ನಾಲಜಿ ಅಂತೀಯಪ್ಪ, ಇಂಪ್ಲಿಮೆಂಟ್ ಹಾಕಲ್ಲ ಅಂತೀನಿ. ಇಂಪ್ಲಿಮೆಂಟ್ ಮಾಡ್ಬೇಕು ಶಂಕರಣ್ಣ. ನೀನು ನೋಡು, ಸರಿಯಾಗಿ ನಂಗೆ ಯಾರು ಎಳ್ಳು ಬೆಲ್ಲ ಕೊಟ್ಟಿಲ್ಲ ಅನ್ಸ್ತದೆ. ಸರಿಯಾ ದಿಟ್ಟ ಅಲ್ವಾ, ದಿಟ್ಟ ರೇಟ್ ಜಾಸ್ತಿ ಆಗ್ಬಿಡ್ತಲ್ಲ. ಅದೇ ಹೇಳಕ್ಕಿಲ್ಲ, ಅದಕ್ಕೋಸ್ಕರ ನೀನು ಸರಿಯಾಗಿ ಮಾತಾಡ್ತಿಲ್ಲ ಇವತ್ತು. ಅಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋ ಅಂತಾರೆ, ನಂಗೆ ಯಾರು ಇವತ್ತು ಎಳ್ಳು ಕೊಟ್ಟಿಲ್ಲ. ನೀನ್ ಮಾತಾಡೋದು ಇಲ್ಲ. ಆಮೇಲೆ ಅಣ್ಣ ನಂಗೆ ಒಂದು ಫಂಕ್ಷನ್ ಏನಾದ್ರು ಇದ್ರೆ ಹೇಳು. ಏ ಫಂಕ್ಷನ್ ಏನ್ ಬೇಕಾದಷ್ಟವೇ ಹಂಗಂತೀಯ? ನಾನು ಅವತ್ತು ಹೇಳ್ತಾ ಇತ್ತಿಲ್ಲ ನಿಂಗೆ ಆಲೂಗಡ್ಡೆ ಮೇಳ ಮಾಡ್ತಾರೆ ಹಾಸನದಲ್ಲಿ ಅಂತ ಅಂತ ಅನ್ಕೊಂಡು. ಅದೇ ಮುಂದಿನ ವಾರ ಅಂತಿದ್ದೆ. ಅದೇ ಮುಂದಿನ ವಾರಕ್ಕೆಯ, ಅದು ಈಗ 26-27 ಮಾಡ್ತಾರೆ ಶಂಕರಣ. ಏನು ಗಣರಾಜ್ಯೋತ್ಸವ ದಿನ ಮಾಡ್ತಾರೆ? ದಿವಸಲೇ ಅದು ಪ್ರಾರಂಭ ಮಾಡ್ತಾ ಇರೋದು. ಅದು ಏನು ಅಂತ ಅಂದ್ರೆ ನೋಡು, ಇಡೀ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಆಲೂಗಡ್ಡೆ ಮೇಳ ಅಂತ ಹೇಳಿ ಮಾಡ್ತಾ ಇರೋದು. ನಮ್ ಜಿಲ್ಲೆನಾಗೆ? ನಮ್ ಜಿಲ್ಲೆ ಹಾಸನದಲ್ಲೇ. ನಮ್ಮೂರ್ನಾಗೆ ಆಲೂಗಡ್ಡೆ ಅಂದ್ರೆ ಹಾಸನ, ಹಾಸನ ಅಂದ್ರೆ ಆಲೂಗಡ್ಡೆ. ಅಯ್ಯೋ, ಆಲೂಗಡ್ಡೆ ಮೇಳ ರಾಜ್ಯ ಮಟ್ಟದ್ದು, ನಾಡಿದ್ದು ಅಂದ್ರೆ ಮುಂದಿನ ವಾರದಿಂದವ. ಮುಂದಿನ ವಾರದಿಂದವ, 2 ದಿವಸ ಇರ್ತದೆ. ನಾನು ನಿನಗೆ ಬೇರೆ ಅವತ್ತು ಹೇಳ್ಬಿಟ್ನ ಹಿಂಗ್ ಮಾಡ್ದವ್ರೆ ಅಂತ ಅಂತ ಅನ್ಕೊಂಡು ನೀನ್ ಬಿಡ್ತೀಯ. ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ಟು ನನ್ಗೆ ಚಳಿಲುವೆ ಮಾಡ್ಬಿಟ್ನ ಬೆವ್ರಂಗ್ ಮಾಡ್ತೀಯ. ಅದಕ್ಕೆ ನಾನೇನ್ ಮಾಡ್ದೆ, ಒಂದ್ ಐಡಿಯಾ ಮಾಡಿದೀನಿ. ಇವತ್ತು ಅವ್ನ ಏನಾದ್ರು ಪ್ರಶ್ನೆ ಕೇಳ್ಕೊಳ್ಳಿ. ಈ ತೋಟಗಾರಿಕೆ ಇಲಾಖೆ ಸಾಹೇಬ್ರ ಅವ್ರಲ್ಲ, ನಮ್ಮ ಇವರು ಯೋಗೇಶ್ ಸಾಹೇಬ್ರು, ಯೋಗೇಶ್ ಅಣ್ಣ ಬಂದವ್ರ, ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನೋಡಿಲ್ಲ, ಇಲ್ಲೇ ಪಕ್ಕದಲ್ಲಿ ಕೂತವ್ರೆ. ಓ ಸಾಹೇಬ್ರ ನಮಸ್ಕಾರ. ಓ ನಮಸ್ಕಾರ ಶಂಕರಣ್ಣ. ನಮಸ್ಕಾರ ನಮಸ್ಕಾರ. ನೋಡಿ ನಮ್ಮ ಆಮೇಲೆ ಇನ್ನೊಂದೇನ್ ಗೊತ್ತಾ ಸಾಹೇಬ್ರೇ ಶಂಕರಣ್ಣ, ನಮ್ಮ ಅಣ್ಣಯ್ಯವನಲ್ಲ, ಅಣ್ಣಯ್ಯ ಯಾವ ವಿಷಯಕ್ಕೂ ನಮ್ಮ ಹತ್ರ ತೊಂದರೆ ಮಾಡಕ್ಕಲ್ಲ. ಅವನು ಹೇಳೋ ವಿಷಯ ಅಂದ್ರೆ ನಮ್ಗೆ ಒಂಥರ ಶ್ರೀರಕ್ಷೆ ಇದ್ದಂಗೆ. ಅದೇನು ಆಲೂಗಡ್ಡೆ ಮೇಳ ಅಂತಂದ, ಒಂಚೂರು ಹೇಳಿ ಸಾಹೇಬ್ರೆ. ಈಗ ನೋಡಿ, ಹಾಸನ ಅಂದ್ರೆ ನೀವೆಲ್ಲ ಹಿಂದೆ ನಿಮ್ ಜಮಾನದಲ್ಲಿ ಆಲೂಗಡ್ಡೆ ಎಷ್ಟು ಬೆಳೀತಾ ಇದ್ರು ನಿಮ್ಗೆಲ್ಲ ಗೊತ್ತು. ಹೌದು, ಇಡೀ ಊರೂರು ನೋಡಿದ್ರೆ ಆಲೂಗಡ್ಡೆ ಇತ್ತು. ಹೌದು, ಈಗೇನಾಗಿದೆ, ಊರೂರು ನೋಡಿದ್ರೆ ಆಲೂಗಡ್ಡೆ ಖಾಲಿ. ಈಗ ಜೋಳ, ಜೋಳ ಆ ಜಾಗದಲ್ಲಿ ಜೋಳ ಬಂದಿದೆ, ಜೋಳದ ನಂತರ ಶುಂಠಿ ಬಂದಿದೆ, ಶುಂಠಿ ನಂತರ ಬೇರೆ ಬೇರೆ ತರಕಾರಿ ಬೆಳೆಗಳು ಬಂದಿವೆ. ಎಲ್ಲ ಕಮರ್ಷಿಯಲ್ ಆಗ್ಬಿಟ್ರು ಸಾಹೇಬ್ರೆ. ಎಲ್ಲ ಕಮರ್ಷಿಯಲ್ ಆಗೋದ್ರು ಶಂಕರಣ್ಣ, ಆದ್ರೂ ಆಲೂಗಡ್ಡೆ ಇದೆಯಲ್ಲ ಅದು ಕಮರ್ಷಿಯಲ್ಲೇ. ಹಂಗಂತೀರಾ? ಅದು ಕಮರ್ಷಿಯಲ್ ಬೆಳೆನೆ. ಅದ್ರೇನಾಗಿದೆ, ಹಿಂದೆ ನಾವು ರಾಗಿ ಬೆಳೆದಂಗ ಆಲೂಗಡ್ಡೆ ಬೆಳೆದು ಬೆಳೆದು ನಾವು ರಾಗಿ ಆಲೂಗಡ್ಡೆ ಹಣ್ಣು ಒಂದೇ ಮಾಡ್ಕೊಬಿಟ್ಟಿದೀವಿ. ನೀವು ಬೇರೆ ಕಡೆ ಹೋದ್ರೆ, ನೀವು ಈ ನಮ್ಮ ಪಂಜಾಬ್, ಹರಿಯಾಣ, ಶಿಮ್ಲಾ, ಉತ್ತರ ಪ್ರದೇಶ ಇದೆಯಲ್ಲ, ಆ ಕಡೆ ಎಲ್ಲ ಹೋದ್ರೆ ಆಲೂಗಡ್ಡೆಯನ್ನ ಎಷ್ಟು ಕಮರ್ಷಿಯಲ್ ಆಗಿ, ಎಷ್ಟು ಸೈಂಟಿಫಿಕ್ ಆಗಿ, ಯಾವ್ಯಾವ ರೀತಿಯ ಔಷಧಿಗಳನ್ನ ಉಪಯೋಗ ಮಾಡ್ಕೊಂಡು, ಯಾವ್ಯಾವ ರೀತಿಯ ಯಂತ್ರಗಳನ್ನ ಉಪಯೋಗ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬೆಳೀತಿರಂತ ನೀವು ನೋಡ್ಬೇಕಲ್ಲಿ. ಅಂದ್ರೆ ಸಾಹೇಬ್ರೆ, ನೀವು ಹೇಳೋದು ನಾವು ಕೂಡ ಇವಾಗ ಬೆಳೀತಿರೋದು ಕೂಡ ಅಲ್ಲಿಂದ ತರ ಆಲೂಗಡ್ಡೆ ಅಲ್ವಾ? ಅಲ್ಲಿಂದ ತರ ಆಲೂಗಡ್ಡೆನೆಯ. ಆದ್ರೆ ಅಲ್ಲಿ ಚೆನ್ನಾಗಿ ಬೆಳೆದ್ರೆ ಆಲೂಗಡ್ಡೆಯ, ಇಲ್ಲಿ ತಂದು ನಾವ್ ಹೆಂಗ್ ಬೇಕಂಗ್ ಬೆಳೆದ್ಬಿಟ್ಟು ಅದನ್ನ ಬೇಕಾಬಿಟ್ಟು ಮಾಡ್ಬಿಡ್ತೀವಿ. ಹಂಗಂತೀರಾ? ಸರಿಯಾಗಿಲ್ಲ ಅಂದ್ರೆ ಬೆಳೆಯ ವಿಧಾನ ಸರಿಯಿಲ್ಲ ನಮ್ದು. ಈ ಟೆಕ್ನಾಲಜಿ ಅಂತ ಅಂದ್ರೆ ಅಲರ್ಜಿ ಆಯ್ತದ ನನಗೆ ಅಂತ ಹೇಳ್ಬಿಟ್ಟು ಆಯ್ತಾ. ಟೆಕ್ನಾಲಜಿ ಇಲಾಖೆ ಅವತ್ತಿಂದಲೇ ಹೇಳತ್ಲೆ ಅವ್ರೆ, ನೀವ್ ಇಂಥದ್ ಮಾಡ್ಕೋಬೇಕು, ಮಾಡ್ಕೋಬೇಕು ಅಂತ ಅಂದ್ರೆ ಕೇಳಂಗಿಲ್ಲ. ಇಲ್ಲ, ಏನದ ಏನ್ ಕೊಬ್ಬರಿ ಜ್ಯೋತಿ ಅಂತ ತರಿದ್ರು ಅಂದ್ರೆ ತಗೊಂಡ್ಬರೋದು. ಅಲ್ಲ, ಜ್ಯೋತಿಗಿಂತ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಕುಯ್ಯೋದು. ಅದನ್ನೇ 5-6 ತುಂಡು ಕುಯ್ಯೋದು. ಹೇಳ್ದಂಗೆ ಯಾರು ಕುಫ್ರಿ ಜ್ಯೋತಿ ಅನ್ನೋದಿಲ್ಲ, ಮನೆ ಯಾರ ಜೊತೆ ಮಾತಾಡ್ತಾರೆ, ಕೊಬ್ಬರಿ ಜ್ಯೋತಿ, ಕೊಬ್ಬರಿ ಜ್ಯೋತಿ ಅಂತಾರೆ. ನಾನು ಇದ್ಯಾವುದು ಕೊಬ್ಬರಿ ಜ್ಯೋತಿ, ಏನಮ್ಮ ಅದು ಕೊಬ್ಬರಿ ಜ್ಯೋತಿ ಅಂದೆ. ಅದೇ ಸರ್ ಆಲೂಗಡ್ಡೆ ವೆರೈಟಿ ಅಂದ್ರು. ಅಮ್ಮ ಅದು ಕೊಬ್ಬರಿ ಜ್ಯೋತಿ ಅಲ್ಲ, ಅದು ಕುಫ್ರಿ ಜ್ಯೋತಿ. ಕುಫ್ರಿ ಜ್ಯೋತಿ ಅಂದ್ರೆ, ಆಮೇಲೆ ಅವ್ರಿಗೆ ಹೇಳ್ದೆ ಕುಫ್ರಿ ಅಂದ್ರೆ ಏನು ಅಂತಲೂ ಹೇಳ್ದೆ. ಕುಫ್ರಿ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆಲೂಗಡ್ಡೆಯನ್ನ ಸಂಶೋಧನೆ ಮಾಡ್ಲಿಕ್ಕೆ ಶಿಮ್ಲಾದಲ್ಲಿ ಒಂದು ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಇದೆ, ಸೆಂಟ್ರಲ್ ಪೊಟೇಟೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಶಿಮ್ಲಾದಲ್ಲಿ. ಶಿಮ್ಲಾ, ಹಿಮಾಚಲ ಪ್ರದೇಶ, ಶಿಮ್ಲಾ. ಅದು ಮುಖ್ಯವಾಗಿ ಆಲೂಗಡ್ಡೆ ಬೆಳೆ ಬಗ್ಗೆನೇ ಸಂಶೋಧನೆ ಮಾಡೋದು. ಅದು ಒಂದು ಸಂಶೋಧನಾ ಕೇಂದ್ರ. ಇನ್ನೊಂದು ಸ್ಥಳ ಇದೆ, ಕುಫ್ರಿ ಅಂತ ಒಂದು ಸ್ಥಳ ಇದೆ. ಅದು ಕುಫ್ರಿ ಅಂತ ಒಂದು ಸ್ಥಳದ ಹೆಸರು. ಆ ಕುಫ್ರಿ ಸ್ಥಳದಲ್ಲಿ ಬಿಡುಗಡೆ ಆದಂತ ತಳಿ ಇದಕ್ಕೆ ಜ್ಯೋತಿ, ಕುಫ್ರಿ ಜ್ಯೋತಿ ಅಂತ ಇಟ್ಟಿದ್ದಾರೆ ಅದನ್ನ. ತಳಿ ಬಿಡುಗಡೆ ಆಯ್ತು, ಅದಕ್ಕೊಂದು ಜ್ಯೋತಿಯ ಹೆಸರು ಕುಫ್ರಿ ಜ್ಯೋತಿ ಅಂತ ಇತ್ತು. ಇದು ಕುಫ್ರಿನಲ್ಲಿ ಸಂಶೋಧನೆ ಮಾಡಿದ್ದು, ಸಂಶೋಧನಾ ಕೇಂದ್ರ ಇರೋದು. ಹೌದು, ಸಂಶೋಧನೆ ಮಾಡಿ ಸಾಹೇಬ್ರೆ, ಒಂದ ಜ್ಯೋತಿ ಅಂತ ಇಟ್ಟರು, ಜ್ಯೋತಿ ಅಂತ ಹೆಸರು ಇಟ್ಟರು. ಅದು ಕುಫ್ರಿ ಜ್ಯೋತಿ ಆಯ್ತು, ಅದನ್ನ ನಮ್ಮವ್ರ ಹೋಗಿ ಕೊಬ್ಬರಿ ಜ್ಯೋತಿ ಕೊಬ್ಬರಿ ಜ್ಯೋತಿ ಮಾಡಿ ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಕೊಬ್ಬರಿ ಜಾಸ್ತಿ ಅಲ್ಲ. ಹಂಗೆ ಅದು ಮಾತಾಡ್ತಾ ಮಾತಾಡ್ತಾ ಬಾಯಿಂದ ಬಾಯಿಗೆ ಭ್ರಂಶಗೊಳ್ಳೋದು ಅದು ಹೋಗಿ ಹೋಗಿ ಹೋಗಿ. ಆದ್ರೂ ಇನ್ನೊಂದೇನ್ ಗೊತ್ತಣ್ಣಯ್ಯ, ಜ್ಯೋತಿ ಅಂದ್ರೆ ಬೆಳಗು, ಬೆಳಿಬಹುದು ನಾವು, ಬೆಳಕಬಹುದು ನಾವು ಅಂದ್ರೆ ನಮ್ಮವರು ನೀವ್ ಹೇಳ್ದಂಗೆ ಸಾಹೇಬ್ರೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅಣ್ಣ ಆದ್ರೂ ಅವ್ರು ಏನಾರು ಅರ್ಥ ಮಾಡ್ಕೊಳ್ಳಿ, ಆಲೂಗೆಡ್ಡೆ ಬಗ್ಗೆ ಪ್ರೀತಿ ಇದೆಯಲ್ಲ ಇನ್ನೂ ಕಡಿಮೆ ಆಗಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಪಾಪ ಹೆಸರು ಹಂಗ ಹೇಳಿದ್ರೆ ನಾವ್ ಬೇದರ ಮಾಡ್ಕೊಳ್ಳೋದಿಲ್ಲ. ಆಲೂಗೆಡ್ಡೆ ಬಗ್ಗೆ ಪ್ರೀತಿ ಇದೆಯಲ್ಲ ಅದು ನಮಗೆ ಬಹಳ ಇಷ್ಟ. ನಾನು ಈಗ ಅದನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಹೊರಟೆ ಸಾ. ಏನು ಅಂತ ಅಂದ್ರೆ ನಾನು ಸಿಕ್ಕಾಪಟ್ಟೆ ಓಡಾಡಿದೀನಿ ನಮ್ಮ ದೇಶದಾದ್ಯಂತ, ಎಲ್ಲಿಗೆ ಹೋದ್ರು ಯಾವ ಸ್ಟೇಟು ಏನು ಅಂತ ಅಂತ ಕೇಳ್ತಾರೆ. ಕರ್ನಾಟಕ ಅಂದ್ಮೇಲೆ ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ನಾವ್ ಹಿಂಗ ಹಾಸ್ತ ಪಾಸ್ತ ಅಂತ ಅಂತ ಅಂದ್ಬಿಟ್ರೆ ಆಲೂಗೆಡ್ಡೆ ಕನೆಕ್ಟ್ ಮಾಡ್ಬಿಡ್ತಾರೆ. ಅಷ್ಟೊಂದು ವೈಭವಯುತವಾಗಿ ಇಡೀ ದೇಶದಾದ್ಯಂತ ಹೆಂಗೆ ಇದು ಇಷ್ಟೊಂದು ಜನಪ್ರಿಯ ಆಯ್ತು ಅಂತ ನನ್ ಅಂದ್ರೆ ಸಾಹೇಬ್ರ, ಈಗ ಹಣೆಯ ಹೇಳೋ ಪ್ರಶ್ನೆ ನಿಮಗೆ ಉತ್ತರ ಕೊಡ್ಬೇಕು. ಹೇಳ್ತೀನಿ ಈಗ, ಈಗ ಏನ್ ಗೊತ್ತರ, ಈಗ ಹಾಸನ ಅಂದ್ರೆ ಆಲೂಗಡ್ಡೆ, ಹೌದು ಆಲೂಗಡ್ಡೆ ಅಂದ್ರೆ ಹಾಸನ, ಅದೊಂದು ಯಾಕೆ ಅಷ್ಟೊಂದು ಪಾಪ್ಯುಲಾರಿಟಿ ಅಂತ ಹೇಳಿ. ಅದು ಏನಾಯ್ತು ಗೊತ್ತರ, ಈಗ ನಮ್ಗೆ ಉತ್ತರ ಭಾರತ ಕಡೆ ಹೋದ್ರೆ ಆಲೂಗೆಡ್ಡೆಯನ್ನ ಚಳಿಗಾಲದಲ್ಲಿ ಬೆಳೀತಾರೆ. ಈ ಕಾಲದಲ್ಲಿ ಈ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಅದಾದ ನಂತರ ಇನ್ನು 9 ತಿಂಗಳು ಬೆಳೆಯಕ್ ಆಗೋದಿಲ್ಲ ಅವ್ರಿಗೆ. ಈ 3 ತಿಂಗಳು ಬೆಳೆದಿದ್ದೇನೆ ಸ್ಟೋರ್ ಅಲ್ಲಿ ಇಟ್ಕೋಬಿಡ್ತಾರೆ. ನಮ್ಮಲ್ಲಿ ಹೇಳ್ತಾರಲ್ಲ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತಾರಲ್ಲ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ವರ್ಷ ಪೂರ್ತಿ ಉಪಯೋಗ ಮಾಡ್ತಾರೆ ಅದನ್ನ. ವರ್ಷ ಪೂರ್ತಿ ಉಪಯೋಗ ಮಾಡ್ತಾರೆ, ಇನ್ ವರ್ಷ ಪೂರ್ತಿ ಅವ್ರಿಗೆ ಈ ಫ್ರೆಶ್ ಆಲೂಗಡ್ಡೆ ಸಿಗದೇ ಇಲ್ಲ ಅವ್ರಿಗಿನ್ನ. ಅಂದ್ರೆ ಯಾವಾಗ ಚಳಿ ಟೈಮಲ್ಲಿ ಬೆಳೆದಿರ್ತಾರೆ ಅದ್ರಲ್ಲಿ ಮಡಿಕೊಂಡ್ ಅದನ್ನ ಉಪಯೋಗ ಮಾಡ್ತಾ ಇರ್ತಾರೆ ಅವರು. ನಮ್ಮ ಆಲೂಗಡ್ಡೆ ಯಾವಾಗ ಬಿತ್ತನೆ ಮಾಡ್ತೀವಿ ನಾವು, ಮೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಮೇ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದು ನಮಗೆ ಕೊಯ್ಲಿಗೆ ಬರೋದು ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ. ಅಷ್ಟೊಳಗಾಗಲೇ ಇವ್ರ ಆಲೂಗಡ್ಡೆ ಬಂದು 5-6 ತಿಂಗಳು ಆಗಿರ್ತದೆ. ಆಲೂಗಡ್ಡೆ ಹಳೆದಾಗ ಹೋಗಿರ್ತದೆ ಅದು. ಆಗ ಹೊಸ ಆಲೂಗಡ್ಡೆ ಯಾವ್ದು ಅಂದ್ರೆ ಆಸಂದೆ. ಆಲೂಗೆಡ್ಡೆ ಫೇಮಸ್ ಹಾಸನದ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಹಳೆದಾಗಿರ್ತದೆ, ನಮ್ಮ ಆಲೂಗೆಡ್ಡೆ ಹೊಸ ಆಲೂಗೆಡ್ಡೆ ಬರ್ತದೆ. ಹೊಸ ಆಲೂಗೆಡ್ಡೆ ಫ್ರೆಶ್ ಆಲೂಗೆಡ್ಡೆ ಅಲ್ಲ. ನಮ್ಮ ಆಲೂಗೆಡ್ಡೆ ಅಂದ್ರೆ ಫ್ರೆಶ್ ಫ್ರೆಶ್ ಆಲೂಗೆಡ್ಡೆ ಅಂತವ. ಇನ್ನು ನೀವು ಈ ನಮ್ಮ ಈ ಪಂಜಾಬ್, ಕೋಲ್ಕತ್ತಾ, ಆಮೇಲೆ ಮಧ್ಯಪ್ರದೇಶ, ಮುಂಬೈ ಮಾರ್ಕೆಟ್ ಗಳಿಗೆ ಹೋಗ್ಬಿಟ್ರೆ ಆ ತಿಂಗಳಲ್ಲಿ ದೂರ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನೀವು ಹಾಸೊಂದ್ ಆಲೂಗೆಡ್ಡೆ ಅಂದ್ರೆ ಅದಕ್ಕೆ ವಿಶೇಷ ದರ, ವಿಶೇಷ ಪ್ರೈಸ್, ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ, ಒಳ್ಳೆ ಬೆಲೆ ಸಿಗ್ತದೆ ಅದಕ್ಕೆ. ನೀವು ಬೇರೆ ಆಮೇಲೆ ನೀವು ನೋಡ್ಬೇಕು ಮಾರ್ಕೆಟ್ ನಲ್ಲಿ ನಮ್ಮ ಹೊಸ ಆಲೂಗೆಡ್ಡೆ ಬಂದಾಗ ಮತ್ತೆ ಸ್ಟೋರ್ ಆಲೂಗೆಡ್ಡೆ ಎರಡನ್ನೂ ನೀವು ಕಂಪೇರ್ ಮಾಡಿ ನೋಡ್ಬಿಟ್ರೆ ಎರಡು ಆಲೂಗೆಡ್ಡೆ ನೀವು ವ್ಯತ್ಯಾಸ ಚೆನ್ನಾಗಿ ಕಾಣಬಹುದು. ನೀವು ಹೆಂಗೆ ಅಂತ ಹೇಳಿ ಅದೊಂಥರ ಮುದುಡಿ ಕಣ್ಣಂಗ್ ಇರ್ತದೆ ಇದು, ಅದು ಹಳೆದು, ಇದೊಂಥರ ಇದು ನಮ್ಮ ಹಳೆದು ನನ್ ಮುಖ ಇದಂಗೆ ಇರ್ತದೆ, ವಾಸ್ತು ನಿಮ್ ಮುಖ ಇದಂಗೆ ಇರ್ತದೆ. ಮೀನಕ್ಕ ಹೇಳ್ತಾ ಇದ್ಲು ಸಾಹೇಬ್ರೆ ಏನ್ ಹೇಳಿದ್ಲು ಅಂತ ಅಂತಂದ್ರೆ, ಈ ಹಾಸ್ತದ ಆಲೂಗೆಡ್ಡೆಯ ಬೇಯಿಸ್ಬಿಟ್ಟು ಸುಲಿದ್ಬಿಟ್ಟು ಪಲ್ಯ ಮಾಡೋದು ಭಾರಿ ಚೆನ್ನಾಗಿರ್ತದೆ, ಒಳ್ಳೇದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಕಲಂಗಡಿ ಹಣ್ಣು ಐತಲ್ಲ, ಕಲಂಗಡಿ ಹಣ್ಣು ಕುಯ್ದ್ರೆ ಮರಳು ಮರಳಂಗಿದ್ರು ಭಾರಿ ಚೆನ್ನಾಗಿರ್ತದೆ. ಹಂಗೆ ಹಾಸ್ತದ ಆಲೂಗೆಡ್ಡೆ ಮರಳು ಮರಳಂಗಿರ್ತದೆ. ಅಂದ್ರೆ ಹಣೆ ಹೇಳ್ತಾರ ಹೆಂಗೆ ಗೊತ್ತಾ, ಪ್ರತಿ ಬಾರಿ ನಾವು ಆಲೂಗೆಡ್ಡೆ ನಾಟಿ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರಲ್ಲ, ನೀವು ಕುಯ್ದಾಗ ಕರ್ಕ್ ಅಂತ ಶಬ್ದ. ಹಣೆ ಅಂದ್ರೆ ಶಬ್ದ ಅದಕ್ಕೆ. ಈಗ ಇನ್ನೊಂದೇನು ಅಂತ ಅಂದ್ರೆ ಸಾಹೇಬ್ರೆ, ಈಗ ಅಷ್ಟೆಲ್ಲ ಚೆನ್ನಾಗಿ ಹೆಸರು ಮಾಡಿದ್ದು ಎಲ್ಲ ಆಗಿತ್ತು, ಅಷ್ಟೊಂದು ಈಗ ಈಗಲೂ ಗುರುತು ಮಾಡ್ತಾರೆ ಹಾಸ್ತ ಅಂತ ಅಂದ್ರೆ ಆಲೂಗೆಡ್ಡೆ ಮೂಲಕ. ಈಗ ಯಾಕೆ ಹಿಂಗಾಯ್ತು ಇದು? ಅದು ನೋಡಿ, ಈಗ ನಾವು ಶಂಕರನರ್ ಮೊದಲೇ ಹೇಳ್ತಾ ಇದ್ರು ಚಳಿಗೆ ಮುದುಡಿಕೊಂಡು ಕೂತಿದ್ದೀವಿ ಅಂತ. ಅದು ಏನಾಗಿದೆ, ನಮ್ಮಲ್ಲಿ ಆ ಮಳೆ ಏರುಪೇರು ಜಾಸ್ತಿ ಆಗ್ತಾ ಇದೆ. ಈಗ ಅಂದ್ರೆ ವಾತಾವರಣ ಬದಲಾವಣೆ ತುಂಬಾ ಆಗ್ತಾ ಇದೆ. ಆ ವಾತಾವರಣ ಬದಲಾವಣೆ ಆದಾಗ ಏನಾಗ್ತದೆ ನಮ್ಗೆ, ರೋಗ ಜಾಸ್ತಿ ಬರ್ತಾ ಇದೆ ಇಲ್ಲಿ. ಈಗ ಮೊನ್ನೆ ನಾನು ಶಿಮ್ಲಾಕ್ ಹೋಗಿದ್ದೆ, ಎಲ್ಲ ಹೇಳದ್ ಮರೆತು ಬಿಟ್ಟಿದ್ದೆ, ಶಿಮ್ಲಾಕ್ ಹೋಗಿದ್ದೆ ನಾನು. ಶಿಮ್ಲಾಕ್ ಹೋಗಿದ್ದೆ ಅಲ್ಲಿ, ಅಲ್ಲಿದ್ದಾನ ಕುಫ್ರಿಗೂ ಹೋಗಿದ್ದೆ, ಇದೆಲ್ಲ ಆಲೂಗಡ್ಡೆ ಬಂತಲ್ಲ ಅಲ್ಲಿಗೂ ಹೋಗಿದ್ದೆ. ನೋಡಣೆ ಹೋಗಿದ್ದೆ ಜನ ತಿಳ್ಕೊಬರೋಣ ಅಂತ. ತಂದೆ ಆಲೂಗಡ್ಡೆ ಅದ್ ಕೊಡ್ತೀನಿ ಆಮೇಲೆ ನಿಮ್ಗೆ ಸ್ಯಾಂಪಲ್ ನೋಡಿವ್ರಿ. ಅದು ಹೋಗಿದ್ನಲ್ಲ ಅಲ್ಲಿ ಕುಫ್ರಿಲಿ ಏನಾಯ್ತು, ಅಲ್ಲಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಇದ್ರಲ್ಲಿ, ಅವ್ರು ಯಾರೋ ಸಂಶೋಧನೆ ಮಾಡ್ತಾರಲ್ಲ ಅವರೇ ಇದ್ರು. ಅವ್ರ ಜೊತೆ ನಾನು ಚರ್ಚೆ ಮಾಡೋ ಹೇಳ್ತಾ ಇದ್ರು, ಅವರು ಏನಾಗಿದೆ ಸರ್ ಇಷ್ಟಿತ್ತಿನ ದಿನಗಳಲ್ಲಿ ಈ ಜ್ಯೋತಿ ಅನ್ನೋ ವೆರೈಟಿ ಇದೆಯಲ್ಲ, ಮೊದಲು ಬಹಳ ಒಳ್ಳೆ ವೆರೈಟಿ ಇದು, ಬಹಳ ಪ್ರಸಿದ್ಧವಾಗಿರುವಂತ ವೆರೈಟಿ. ಅದು ಗುಣಮಟ್ಟದಲ್ಲಾಗ್ಲಿ ಅಥವಾ ಇಳುವರಿಲ್ಲಾಗ್ಲಿ ಒಳ್ಳೆ ವೆರೈಟಿ ಅದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅದು, ಈ ವಾತಾವರಣದ ಏರುಪೇರಿನಿಂದಾಗಿ, ಮತ್ತೆ ನಿಮಗೆ ಗೊತ್ತಲ್ಲ ಈ ನಮ್ಮಲ್ಲೂ ಈ ಫಂಗಸ್ಗಳು ಇರ್ತಾವಲ್ಲ, ಅವು ವರ್ಷದಿಂದ ವರ್ಷಕ್ಕೆ ಮ್ಯೂಟೇಷನ್ ಆಗ್ತಾ ಇರ್ತವೆ, ಬದಲಾವಣೆ ಆಗ್ತಾ ಇರ್ತವೆ. ಈಗ ನಮ್ಗೆ ಜ್ವರ ಬಂದ್ಮೇಲೆ ಕರೋನಾ ಬಂತಲ್ಲ, ಹಂಗೆ ಅದು ಒಂದು ಮೈಲ್ಡ್ ಆಗಿತ್ತು, ಈಗ ಸಿವಿಯರ್ ಆಗಿದೆ ಫಂಗಸ್ ಜಾಸ್ತಿ ಆಗಿದೆ. ಈಗ ಆ ಇನ್ಫೆಕ್ಷನ್ ನ ತಡ್ಕೊಳ್ಳೋ ಶಕ್ತಿ ಕುಫ್ರಿ ಜ್ಯೋತಿ ಇಲ್ಲ, ಈಗ ಅದು ಶಕ್ತಿ ಕಳ್ಕೊಬಿಟ್ಟಿದೆ. ಅಂದ್ರೆ ನೀವ್ ಹೇಳುದು ಕುಫ್ರಿ ಜ್ಯೋತಿ ಆಲೂಗಡ್ಡೆಲ್ಲಿ ಆ ಶಕ್ತಿ ಇಲ್ಲ, ಇಲ್ಲ ಈಗ ಅದೇನು ರೋಗ ಬರ್ತಾ ಇದೆ ಮಳೆ ವಾತಾವರಣದಿಂದ ಏರುಪೇರಿನಿಂದ ಏನು ರೋಗ ಬರ್ತಾ ಇದೆ ತಡ್ಕೊಳ್ಳೋ ಶಕ್ತಿ ಜ್ಯೋತಿಗಿಲ್ಲ. ಮತ್ತೀಗ ಯಾವ್ದು ಹೇಳ್ತೀರಿ ಅದಕ್ಕೆ ಏನಾಗಿದೆ, ಜ್ಯೋತಿ ತಳಿನ ಬಿಟ್ಬಿಟ್ಟು ಬೇರೆ ತಳಿಗೆ ಹೋಗಿ ಅಂತ ಹೇಳ್ತಾ ಇದಾರೆ ಅವರು, ಬೇರೆ ತಳಿಗೆ ಹೋಗಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ನಾವ್ ಹೇಳಿದ್ನಲ್ಲ ನೀವು ಅಕ್ಕ ಹೇಳಿದ್ರು ಅಂತ ಅಮ್ಮ ಕೊಬ್ಬರಿ ಜ್ಯೋತಿ ಕೊಬ್ಬರಿ ಜ್ಯೋತಿ, ಆ ತಳಿ ಬಿಟ್ಟು ಹೋಗಿ ನಮ್ಮ ರೆಡಿನೇ ಇಲ್ಲ, ರೆಡಿ ಇಲ್ಲ. ನೀವು ಇವತ್ತು ಯಾರ ಬಾಯ್ನಲ್ಲಿ ಹೋಗಿ ಜ್ಯೋತಿ ಜ್ಯೋತಿ ಕೊಬ್ಬರಿ ಜ್ಯೋತಿ ಅದ್ ಬಿಟ್ರೆ ಬೇರೆ ವೆರೈಟಿ ಯಾವ್ದಾರು ನೀವು ಹೋಗಿ ಬೇರೆ ವೆರೈಟಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ, ನಿಮ್ಗೆ ಹೇಳ್ತೀನಿ ಹಿಮಾಲಿನಿ ಕೊಟ್ಟಿದೀವಿ, ಆಮೇಲೆ ಕರಣ್ ಅಂತ ಒಂದು ವೆರೈಟಿ ಕೊಟ್ಟಿದೀವಿ, ಸೂರ್ಯ ಅಂತ ಒಂದು ವೆರೈಟಿ, ಇವೆಲ್ಲ ಕುಸಿಲ್ಲ ಬಂದು ಅಂತ ಕೇಳಕ್ಕಿಲ್ಲ. ಹೆಸರುಗಳು ಅವ್ರಿಗೆ ಜ್ಞಾಪಕ ಬರೋದಿಲ್ಲ ಅಂತ ಬರಕ್ಲ ಅಂತ ಅವ್ರೆ ಜಾಸ್ತಿ ಹೇಳಿಲ್ಲ ನಮ್ಮಂತರು ಹೇಳಿಲ್ಲ. ಹೌದೌದು ಅದು ಜ್ಯೋತಿ ಇತ್ತಲ್ಲ ಕುಪ್ರ ಜ್ಯೋತಿ, ಅದು ಸುಮಾರು ಒಂದು 15-20 ವರ್ಷದ ಕಾಲ ಇಲ್ಲಿ ರಾಜ್ಯಭಾರ ಮಾಡಿ ರಾಜ್ಯಭಾರ ಏನ್ ಗೊತ್ತಾ, ಜ್ಯೋತಿ ಅಂದ್ರೆ ಜ್ಯೋತಿ ಬೆಳಗ್ತಾ ಇತ್ತು ಜೀವನ ಬೆಳಗ್ತಾ ಇತ್ತು. ಇನ್ನೊಂದೇನಾಗಿದೆ ಮೋಸ್ಟ್ಲಿ ಹೆಸರೊಳಗು ಜ್ಯೋತಿ ಬೇರೆ ಅಲ್ಲ, ಅದು ಲೇಡೀಸ್ ಹೆಸರಲ್ವಾ, ಅದೊಂದು ಇರ್ಬೋದು ದೀಪ ಬೆಳಗ್ದಂಗಲ್ವ. ಅದೀಗ ಈ ಎಲ್ಲ ಕಾರಣದಿಂದ ಸಾಹೇಬ್ರೆ ನಮ್ಗೆಲ್ಲ ಲಾಸ್ ಆಗಿ ಇವತ್ತು ಆಲೂಗಡ್ಡೆ ಬೆಳೆಯೋದು ಬಿಟ್ಟಿದ್ದೀವಿ. ಆದ್ರೆ ಬಿಡಂಗಿಲ್ಲ ಇದ ಯಾಕೆ ಅಂತ ಅಂತಂದ್ರೆ ಇದಕ್ಕೆ ತನ್ನದೇ ಆದಂತ ಮಹತ್ವ ಇದೆ. ನನಗೆ ಗೊತ್ತಿರಂಗೆ ನಾನು ಆಲೂಗಡ್ಡೆ ಬೆಳೆಯಕ್ಕೆ ಶುರು ಮಾಡಿದಾಗ ಅತಿ ಕಡಿಮೆ ದಿವಸದಲ್ಲಿ ಒಂದು 80-90 ದಿವಸದಲ್ಲಿ ದುಡ್ಡ ತಂದ್ಕೊಡ್ತಾ ಇದ್ದ, ಮೂರು ತಿಂಗಳು ದುಡ್ಡು ಬರ್ತಾ ಇತ್ತು. ಈಗ ಇವತ್ತು ನಾವು ಏನು ಖರ್ಚು ಮಾಡಿರ್ತೀನೋ 2.5-3 ತಿಂಗಳಿಗೆ ದುಡ್ಡು ಜೋಬಿಗೆ ಬರ್ತಾ ಇತ್ತು, ಬಡ್ಡಿ ಸಮೇತ ಬರ್ತಾ ಇತ್ತು ಆಲೂಗಡ್ಡೆ ಬೆಳೆದು. ಇದು ಒಂದು. ಎರಡನೇನು ಅಂತ ಅಂದ್ರೆ ನಾವು ಮೇ ತಿಂಗಳಲ್ಲಿ ಹಾಕೋದ್ರಿಂದವ ಏನು ಈ ಗೌರಿ ಹಬ್ಬ ಮತ್ತೆ ನಮ್ಮ ಮಳೆದ ಹಬ್ಬ ದೀಪಾವಳಿ ಹಬ್ಬ ಬರ್ತವೋ ಅಷ್ಟೊಂದು ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡೋದು. ದುಡ್ಡು ಹಬ್ಬ ಹೆಂಗ್ ಮಾಡ್ತಾ ಇದ್ದೋ ಅಂತ ಅಂದ್ರೆ ಇಡೀ ಊರ್ನವರೆಲ್ಲ ತಿರುಗಿ ನೋಡ್ಬೇಕು ಅಂದ್ರೆ ಆತರ ಇದ್ದಂತ ಅಂದ್ರೆ ಅಷ್ಟು ಚೆನ್ನಾಗಿ ಆದಾಯ ಗೊತ್ತಿಲ್ಲ ನೋಡಿ ನನಗೆ. ಅಂದ್ರೆ ಈ ಸರಿ ಆಲೂಗಡ್ಡೆ ಕಿತ್ತವನೇ ಹಬ್ಬದೊಳಗೆ ಅಂತ ಅಂದ್ರೆ ಹಬ್ಬ ಚೆನ್ನಾಗಿ ಮಾಡ್ತಾನೆ, ಆಲೂಗಡ್ಡೆ ಇನ್ನು ಕಿತ್ತಿಲ್ಲ ಅಂತ ಅಂದ್ರೆ ಹಬ್ಬ ಇಲ್ಲ, ಗೌರಿ ಹಬ್ಬ ಇಲ್ಲ ಮಳದ ಹಬ್ಬ ಚೆನ್ನಾಗಿ ಮಾಡ್ತಾನೆ, ಮಳದಪ್ಪು ಕೇಳಿಲ್ಲ ಅಂತ ಅಂದ್ರೆ ದೀಪಾವಳಿ ಬರಲ್ಲ. ಹಿಂಗೇನ ಒಂದು ಆಯ್ತಾ ಇತ್ತು, ಇಷ್ಟೊಂದು ಇದೆ. ಈಗ ಅದ ಮತ್ತೆ ಪುನರುಜ್ಜೀವನ ಮಾಡ್ಬೇಕು ಎಲ್ಲರಿಗೂ ಜಾಸ್ತಿ. ಈಗ ಏನ್ ನೀವ್ ಆಗ್ಲೇ ಹೇಳಿದ್ರಲ್ಲ ಹೊಸ ಹೊಸ ತಳಿ ಬಂದವೆ ಅಂತ ಹೇಳ್ಬಿಟ್ಟು ಅದೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೆಂತ ಮೇಳ ಅಂತ. ಹೌದೌದು, ಈಗ ನಾನೇ ಮಾಡಿದೆ ನಿಮ್ಮಂತ ಜೊತೆ ಮಾತಾಡ್ತಾ ಕುಂದ್ಕೊಂಡಾಗ ಅವ್ರನ್ನ ಕೇಳಿದೆ, ಅಲ್ಲಪ್ಪ ಆಲೂಗಡ್ಡೆ ಬೆಳಿಗ್ಗೆ ಹೆಂಗ್ ಮಾಡ್ಬೇಕು, ಏನು ಈಗ ಇಂತಿಂತ ತಳಿಗಳು ಬಂದವೆಲ್ಲ ಹಳೇದಾಗಿ ಹೋಗಿದೆ, ಅದು ಹೊಸ ತಳಿಗಳು ಪರಿಚಯ ಮಾಡ್ಬೇಕು, ನಾವು ಹೊಸ ತಾಂತ್ರಿಕತೆ ಕೊಡ್ಬೇಕು, ನಿಮ್ಗೆ ನಿಮ್ಮ ಮಣ್ಣಿನ ಬಗ್ಗೆ ಹೇಳ್ಬೇಕು ನಿಮಗೆ ಕೆಲವೊಂದು. ಈಗ ಮತ್ತೆ ನೀವು ಬೇರೆ ಬೇರೆ ಕಡೆ ಹೋಗಿ ನೋಡಿದಾಗ ಆಲೂಗಡ್ಡೆಲ್ಲೂ ಸಹ ಯಂತ್ರಗಳನ್ನ ಉಪಯೋಗ ಮಾಡ್ತಾ ಇದಾರೆ, ಅವನ್ನೆಲ್ಲ ಹೇಳ್ಕೊಡ್ಬೇಕು ನಿಮ್ಗೆ ಅಂತ ಹೇಳಿದಾಗ, ಸರ್ ಇವೆಲ್ಲ ಏನಾರು ಮಾಡ್ಬೇಕಲ್ಲ ನೀವು ಅಂತ ನನಗೊಂದು ಸೂಚನೆ ಕೊಟ್ರು ಅವರು. ಆಗ ನನ್ಗನ್ನಿಸ್ತು ಹೌದಲ್ಲ ಏನಾರು ಒಂದ್ ಮಾಡ್ಬೋದಲ್ಲ ಅಂತ ನಾವ್ ಅನ್ಕೊಂಡು ನಮ್ಮ ಆಫೀಸರ್ ಜೊತೆ ಚರ್ಚೆ ಮಾಡಿದೆ. ಹಿಂಗೆ ಎಲ್ಲ ಜೊತೆ ಕುತ್ಕೊಂಡು ನಾವೇ ಕುಂತ್ಕೊಂಡು ಜಗ್ಲಿ ಮೇಲೆ ಮಾತಾಡ್ತಿದ್ದೀವಲ್ಲ, ಕುತ್ಕೊಂಡು ಚರ್ಚೆ ಮಾಡಿದ್ ಏನ್ ಮಾಡಿದ್ರಪ್ಪ ಮೀಟಿಂಗ್ ಅಲ್ಲಿ ಅಂತ. ಅವರು ಸರ್ ಏನಾರ ಒಂದ್ ಮೇಳ ಮಾಡ್ಬಿಡೋಣ ಸರ್ ಅಂತ ಅಂದು, ಆಯ್ತು ಒಂದ್ ಮೇಳ ಮಾಡೇ ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವು. ಅವತ್ತು ಮೇಳ ಮಾಡ್ತಾ ಇದ್ರ? ಮೇಳ ಖಂಡಿತವಾಗೂ ಮಾಡ್ತಾ ಇದ್ದೀವಿ. ಈಗ ಯಾವಾಗ ಮಾಡ್ತಾ ಇದ್ರಿ? ಆಮೇಲೆ ನೋಡಿ ಇದೇ ತಿಂಗಳು 26-27 ತಾರೀಕು 2 ದಿವಸ ಮಾಡ್ತಾ ಇದ್ದೀವಿ. ಮುಂದಿನ ವಾರದಾಗ ಎಲ್ಲರಿಗೂ ಜ್ಞಾಪಕ ಇರ್ಲಿ ಅಂತ ನಾವೇನ್ ಮಾಡುದು, ಗಣರಾಜ್ಯೋತ್ಸವ ದಿವಸದೇ ಇಟ್ಟು ಅದನ್ನ ಹಂಗಂತೀರಿ? ಹೌದು, ಎಲ್ಲರಿಗೂ ಮರ್ಯಾದಿಲ್ಲ. ಎರಡನೇದು ರಜೆ ಇರ್ತದಲ್ಲ, ರಜೆ ಇರ್ತದೆ, ಎಲ್ಲರೂ ಬರ್ಬೋದಲ್ಲ, ಎಲ್ಲರೂ ಬರ್ಬೋದು. ಅದೆಲ್ಲ ಮಾಡ್ತಾ, ಅದು ಇನ್ನೂ ಇಂಪಾರ್ಟೆಂಟ್. ಈಗ ಸಾಹೇಬ್ರೇ ಅದೇ ನೀವು ಹೇಳಿದ್ರಿ, 26-27 ಎರಡು ದಿನ ಮಾಡ್ತಾ ಇದ್ರಿ, ಎಲ್ಲಿ ಮಾಡ್ತಿದ್ರಿ? ಈಗ ನೋಡಿ ನಮ್ಮ ಆಸನದಲ್ಲಿ ನಿಮ್ಗೂ ಬರೋಕೆ ಎಲ್ಲ ಸುಲಭ ಆಗ್ಬೇಕು, ಬಸ್ ಫೆಸಿಲಿಟಿ ಚೆನ್ನಾಗಿರುತ್ತೆ. ನಮ್ಗೇನಂತ ನಮ್ ಜನ ಬರ್ಬೇಕು, ಜನ ಬರ್ಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಹೊಸ ಉದ್ಯಾನವನ ಆಗಿದೆ, ಹಾಸನಾಂಬ ಉದ್ಯಾನವನ ಅಂತ ಪಾರ್ಕು. ಅಲ್ಲೇ ಮಾಡ್ತಾ ಇದ್ವಿ ನಾವು. ಬಸ್ ಅಲ್ಲಿ ಇಳಿದ ತಕ್ಷಣ ನೋಡಬಹುದು ಅವರು, ಬಸ್ ಕೆಲಸ ಮುಗಿಸ್ಕೊಂಡು ಬಸ್ ಆಯ್ತು ಹೋಯ್ತಾ ಇರ್ಬೋದು. ಬಸ್ ಇಳಿದ ತಕ್ಷಣ ಈಗ ನಮ್ಗೇನಾಗಿದೆ, ಈಗ ನಾವ್ ಯಾರ ಕರಿತೀವಿ ಅಂತ ಹೇಳಿ ಬಸ್ ಮೇಲೆ ನೆಪ ಹೇಳ್ತಾರೆ, ಬಸ್ ಬರೋದಿಲ್ಲ ಸರ್ ನಮ್ಗೊಂದು ವೆಹಿಕಲ್ ಕಳಿಸಿ ಅಂತಾರೆ. ಅದಕ್ಕೆ ನಾವು ಅವ್ರು ಕೇಳೋದೇ ಬೇಡ, ನಾವ್ ಹೇಳೋದು ಬೇಡ ಅಂದ್ಬಿಟ್ಟು ನೋಡ್ರಪ್ಪ ನಾವ್ ಇಲ್ಲೇ ಇಟ್ಟಿದೀವಿ, ನಿಮ್ಗೇನ್ ತೊಂದರೆ ಕೊಡ್ತಾ ಇಲ್ಲ, ಬಂದ್ ನೋಡ್ಕೊಂಡು ಹೋಗಿ. ನೀವು ಸಾಹೇಬ್ರು ಹೇಳ್ತಾರ ಹಂಗೆ ಅಂತಂದ್ರೆ, ಹೊಸ ಬಸ್ ಸ್ಟ್ಯಾಂಡ್ ನಾಗ ಇಳಿರಿ, ಮೇಳ ನೋಡ್ಕೊಳ್ಳಿ, ಅಲ್ಲ ಬಸ್ ಮನೆಗೆ ಹೋಗಿ ಅಂತ. ನನಗೆ ಒಂದ್ ಡೌಟ್ ಸಾಹೇಬ್ರೆ, ಏನು ಅಂತ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಒತ್ತಲೆ ಮಾಡಿದಿರ ಅಂತ ಅಂದ್ರೆ ನೀವು ಬರೀ ಮಹಿಳೆಯರಿಗೆ ಮಾಡ್ತಿದ್ರ ಅಂತ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ನಾವೇ ಈಗ ನಾವು ಬರ್ಬೋದ ಬೇಡವಾ ಹೇಳಿ ಸಾಹೇಬ್ರೆ? ಖಂಡಿತ, ನಿಮ್ಗೆ ಮುಖ್ಯ ಅದು. ಈಗ ನಾನು ಯಾಕೆ ನೀವು ಅಮ್ಮರು ಅಂತ ಹೇಳಿ ನೀವು ಆ ಕಡೆ ಜಾರಿಗೆ ಬಿಡ್ಬಿಡಿ ಆಮೇಲೆ, ಯಾಕೆ ಅಂತ ಹೇಳಿದ್ರೆ ನಮ್ಮರದೊಂದು ಬುದ್ಧಿ ಹೆಂಗ ಗೊತ್ತಾ, ನಾವು 7 ಗಂಟೆ ಚೆನ್ನಾಗಿ ಕೇಳಿಸ್ಕೊತಾರೆ, ಆಮೇಲೆ ಈ ಕಡೆ ಎರಡು ಕಿವಿ ತೂತ ಅಂದಾಗ ಒಂದ್ ಕಡೆ ಬಿಟ್ಟು ಹೋಯ್ತಾ ಇರ್ತಾರೆ. ಆಮೇಲೆ ಇನ್ನೊಂದ್ ವಾರ ಕೇಳಿದ್ರೆ ಮೇಳಕ್ ಬಂದಿದ್ರ ಅಂದ್ರೆ ಅಯ್ಯೋ ಮರ್ತ್ಬಿಟ್ಟೆ ಅಂತಾರೆ. ನಾನೇ ಕೇಳಿದೆ ಅಂದ್ರೆ ಸಾಹೇಬ್ರೆ ನೀವು ಬೇಜಾರು ಮಾಡ್ಕೋಬೇಡಿ, ಈಗೆಲ್ಲ ಹೆಣ್ಮಕ್ಳಿಗೆ ಫ್ರೀ ಅಲ್ವಾ ಬಸ್, ಹಂಗಾಗಿ ಬಸ್ ಸ್ಟ್ಯಾಂಡ್ ಹೊತ್ತಲ್ಲೇ ಮಾಡ್ಬಿಟ್ರೆ ಹೆಣ್ಮಕ್ಳೆಲ್ಲ ಬರಕ್ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳ ಮೂಲಕ ಎಳಿಸ್ತಾ ಇದೀವಿ ನಮ್ಮ ಆಫೀಸರ್ ಮೂಲಕ. ನೀವು ಬರ್ಬೇಕಾದ್ರೆ ನೀವಂತೂ ಫ್ರೀ ಬಂದೇ ಬರ್ತೀರಿ, ನಿಮ್ ಯಜಮಾನ್ರಿಗೆ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಖಂಡಿತ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾ ಇದೀವಿ ಅವ್ರಿಗೆ. ಯಾಕೆಂದ್ರೆ ಒಬ್ರು ಬಂದ್ರೆ ಇನ್ನೊಬ್ರು ಎಟ್ಲೀಸ್ಟ್ ಖರ್ಚಲ್ವಾ, ಹಿಂದೆ ಎರಡ್ ಜನ ಖರ್ಚು ಮಾಡ್ಕೊಂಡ್ ಬರ್ಬೇಕಿತ್ತು, ಇಲ್ವಲ್ಲ ಈಗ ಒಬ್ರಿಗೆ ಉಚಿತ ಒಬ್ರಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ತಾರೆ. ಹಂಗಾಗಿ ಈಗ ಒಂದು ನೋಡ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀವಿ. ಆಯ್ತು, ಈಗ ನಾವು ನಮಗೂ ನೀವು ಓಪನ್ ಇಟ್ಟಿದೀರಾ ಅಂತ ಆಯ್ತು, ನಾವು ಬರ್ತೀವಿ. ಬಂದ ಮೇಲೆ ಅಲ್ಲಿ ಏನೇನ್ ಇರ್ತದೆ ವಿಷಯ ಅದು ಮುಖ್ಯ. ಹೌದು, ಅದಕ್ಕೆ ನಾವೇನ್ ಮಾಡ್ತಿದೀವಿ, ಈಗ ನಾವು ಇಷ್ಟೊಂದು ಹೇಳಿದ್ವಲ್ಲ, ಮತ್ತೆ ಬಂದು ನೋಡ್ಕೊಂಡು ಹೋದ್ರೆ ನಮ್ಗೆ ಬೈಕೊಂಡು ಹೋಗ್ಬಾರ್ದು. ಅವ್ರು ಬಂದಾಗ ಒಂದು ವಿಶೇಷ ಏನಾರ ಅವ್ರಿಗೆ ಸಿಗ್ಬೇಕು, ನೋಡಕ್ ಸಮಯ ಸಾಕಲ್ಲ ಅಂತ ಹಂಗೆ. ಅದಕ್ಕೆ ನಾವು ಮಾಡಕ್ ಏನ್ ನೋಡ್ತಾ ಇದ್ದೀವಿ, ಈಗ ನಮ್ಮಲ್ಲಿ ಈಗ ಆಲೂಗೆಡ್ಡೆ ಬಿತ್ತನೆ ಬೀಜಗಳು ಬರ್ತಾ ಇದೆಯಲ್ಲ, ಎಲ್ಲಿಂದ ನಮ್ಗೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಕಡೆಯಿಂದ ಬರ್ತಾ ಇದೆಯಲ್ಲ, ಅಲ್ಲಿ ಏನ್ ಆಲೂಗೆಡ್ಡೆ ವಿನೂತ್ವನ ಬೆಳೀತಾ ಇದ್ರಲ್ಲ ಅವ್ರನ್ನ ಕರೆಸ್ತಾ ಇದ್ದೀವಿ ಇಲ್ಲಿಗೆ. ಅವರು ತಂದು ಅವ್ರು ಏನ್ ಆಲೂಗೆಡ್ಡೆ ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ತೋರಿಸಿ ಹೋಗ್ಬೇಕು. ಅವರು ಅಂದ್ರೆ ರೈತರನ್ನ ಕರೆಸ್ತಾ ಇದ್ರು ಅಥವಾ ತಂತ್ರಜ್ಞಾನ ಕರೆಸ್ತಿದ್ರು? ರೈತರನ್ನ ಕರೆಸ್ತಾ ಇದ್ದೀವಿ, ತಂತ್ರಜ್ಞರು ಬರ್ತಾರೆ ಫಸ್ಟ್ ರೈತರು. ಯಾಕೆಂದ್ರೆ ಅವರು ನಮ್ ರೈತರಿಂದ ಆ ರೈತರಿಂದ ಇವ್ರಿಗೆ ಹೇಳಿದ್ರೆ ಸ್ವಲ್ಪ ಮನವರಿಕೆ ಆಗ್ತದೆ. ಯಾಕೋತ್ರ ರೈತರ ಬಾಯಿಂದ ರೈತರ ಬಾಯಿಗೆ ಬಂದ್ರೆ ಚೆನ್ನಾಗಿ, ಅದಕ್ಕೆ ಅವ್ರನ್ನ ಕರೆಸ್ತಾ ಇದ್ದೀವಿ. ಒಂದು ಮುಖ್ಯವಾಗಿ ನಾವೇನೆಲ್ಲ ಆಲೂಗೆಡ್ಡೆ ಬಿತ್ತನೆ ಬೀಜಗಳಿದೆ, ಆಮೇಲೆ ನಾವು ತಳಿಗಳ ಬಗ್ಗೆ ಮಾತಾಡಿದ್ವಲ್ಲ, ಈಗ ಕುಫ್ರಿ ಜ್ಯೋತಿ ಕಡಿಮೆ ಆಗ್ಬಿಟ್ಟಿದೆ, ಈಗ ಜ್ಯೋತಿ ಅದ್ರ ಬದಲಿಗೆ ಬೇರೆ ವೆರೈಟಿ ಬಂದಿದೆಯಲ್ಲ, ಹಿಮಾಲಿನಿ ಬಂದಿದೆ, ಕುಫ್ರಿ ಹಿಮಾಲಿನಿ ಬಂದಿದೆ, ಕುಫ್ರಿ ಕರಣ್ ಬಂದಿದೆ, ಕುಫ್ರಿ ಚಿಪ್ಸೋನ ಬಂದಿದೆ, ಇವೆಲ್ಲ ವೆರೈಟಿಗಳಿದೆಯಲ್ಲ, ಅವನ್ನೆಲ್ಲ ಸ್ವಲ್ಪ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಅಂದ್ರೆ ಅದನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತೀವಿ. ಇವೆಲ್ಲ ವೆರೈಟಿಗಳನ್ನ ಪ್ರದರ್ಶನ ಮಾಡಿ ಜೊತೆಗೆ ಆ ವೆರೈಟಿದು ಮುಖ್ಯ ಲಕ್ಷಣಗಳನ್ನ ಹೇಳ್ತೀವಿ ಅವ್ರಿಗೆ, ಅಂದ್ರೆ ಯಾವಾಗ ಬೆಳಿಬೇಕು, ಯಾವಾಗ ಬೆಳಿಬಾರ್ದು, ಏನ್ ರೋಗ ಬರ್ತದೆ, ಏನ್ ರೋಗ ಬರಕಲ್ಲ, ಅದ್ರ ಉಪಯೋಗ ಏನು. ಈಗ ಜ್ಯೋತಿಗೂ ಕುಫ್ರಿ ಜ್ಯೋತಿಗೂ ಕುಫ್ರಿ ಕರಣಕ್ಕೂ ಏನ್ ವ್ಯತ್ಯಾಸ ಇದೆ, ಇದನ್ನ ಬೆಳೆದ್ರೆ ನಿಮ್ಗೆ ಏನ್ ಉಪಯೋಗ ಆಗ್ತದೆ, ಏನ್ ಅಡ್ವಾಂಟೇಜ್ ಆಗ್ತದೆ ಅಂತ ಅದನ್ನ ಹೇಳಲಿಕ್ಕೆ ನಾವು ಎಲ್ಲ ಮಳಿಗೆಗಳನ್ನ ಮಾಡ್ತಾ ಇದೀವಿ. ಮಳಿಗೆ ಮಾಡ್ತಾವ್ರಂತೆ ಹಾಕ್ಲೇಬೇಕಲ್ಲ, ಬಂದ್ರೆ ನೋಡಕ್ ಮತ್ ಬೈಕೊಂಡು ಎರಡು ದಿನ ಬೇರೆ ಅಂತೀರಿ, ಎರಡು ದಿನ. ಆಮೇಲೆ ಎರಡದು ಜೊತೆಗೆ ವೆರೈಟಿಗಳು ತೋರಿಸ ಜೊತೆಗೆ ಇಲಾಖೆ ಜೊತೆಗೆ ನಮ್ಮ ವಿಜ್ಞಾನಿಗಳಿದಾರಲ್ಲ, ಈ ನಮ್ಮ ವಿಶ್ವವಿದ್ಯಾನಿಲಯದ ಇದಾರಲ್ಲ, ಅವರು ಸಹ ಬಂದು ಅಲ್ಲಿ ಮಳಿಗೆ ಆಗ್ತಾ ಇದಾರೆ. ಅವರು ನಮಗೆ ಮಾಹಿತಿ ಕೊಡ್ತಾರೆ. ಹೌದು, ಅವರು ಮಾಹಿತಿ ಕೊಡ್ತಾರೆ. ಸೋಮಳರು ಬರ್ತಾರೆ, ಸೋಮಳರು ಬರ್ತಾವ್ರೆ, ಗೊತ್ತಲ್ಲ ಅವರು. ಆಮೇಲೆ ಹಿಂದೊಬ್ರು ಅಮರ ಅಂತ ಇದ್ರು, ಅವರು ಬರ್ತಾ ಇದ್ದಾರೆ. ಒಟ್ಟಾಗಿ ನಮ್ಮ ಬಾಗಲಕೋಟೆಯಿಂದ ಅವ್ರ ತಂಡನೇ ಬರ್ತಾ ಇದೆ ಅಲ್ಲಿ. ಅಂದ್ರೆ ನೀವು ದೊಡ್ಡ ಮಟ್ಟದಾಗ ದೊಡ್ಡ ಮಟ್ಟದಲ್ಲೇ ಬರ್ತಾ ಇದೆ ಆಲ್ರೆಡಿ, ಅವ್ರೊಂದು ತಂಡನೇ ಮಾಡ್ಕೊಂಡಿದ್ದಾರೆ. ಅವರು ಬಂದು ಇಲ್ಲಿ ತಾಲೂಕರ ಜೊತೆಗೆ ಅವರು ವೈಜ್ಞಾನಿಕ ಹೆಂಗ್ ಬೆಳಿಬೇಕು ಅಂತ ಮಾಹಿತಿನೂ ಕೊಡ್ತಾ ಇದ್ದಾರೆ. ನನಗೆ ಒಂದು ಬೇಕಾಗಿರೋದು ಏನ್ ಗೊತ್ತಾ ಸಾಹೇಬ್ರೆ, ಈಗ ನನ್ನ ಅನುಭವದಲ್ಲಿ ಈ ಆಲೂಗಡ್ಡೆ ಬೆಳೆಯೋದು ಯಾಕೆ ಕಡಿಮೆ ಆಯ್ತು ಅಂತ ಅಂದ್ರೆ, ಒಂದು ಭೂಮಿ ಹದ ಮಾಡೋದ್ರಲ್ಲಿ ನಾವು ಸೋತಿದೀವಿ. ಹೌದು, ಆಯ್ತಾ. ಈಗ ಮೊದಲೆಲ್ಲ ಚೆನ್ನಾಗಿ ಮಣ್ಣು ಪಣ್ಣು ಹೊಡ್ಕತ್ತಾ ಇದ್ದು, ಕೊಟ್ಟಿಗೆ ಒಬ್ಬರು ಹೊಡ್ಕತ್ತಾ ಇದ್ದು, ಈಗ ಅದು ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಾನೆ ಏನಾಗುತ್ತೆ ಅಂದ್ರೆ, ಸುಮ್ನೆ ಈಗ ಹೋಗೋದು ತಂದ್ಬಿಡೋದು ಆಲೂಗಡ್ಡೆ ಮಾಡ್ತೀವಿ, ಆಯ್ತಾ. ಇದು ಒಂದು. ಎರಡನೇದು, ನೀವು ಅವಾಗ ಅವಾಗ ಹೇಳ್ತಾ ಇರ್ತೀರಿ, ಇದು ಕಟ್ ಮಾಡೋದೆ ಸ್ವಲ್ಪ ತೊಂದರೆ ಇರೋದು ಅಂತ. ಕಟ್ ಮಾಡೋದ್ರಿಂದ ಈ ರೋಗ ರುಜಿನಗಳು ಜಾಸ್ತಿ ಬರ್ತವೆ. ನೀವು ಕಟ್ ಮಾಡ್ದಾನೆ ಹಂಗೆ ಉಂಡೆಗಡ್ಡೆ ಹಾಕಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಇದು ಎರಡನೇದು. ಆಮೇಲೆ ಈಗ ನೀವು ಇನ್ನೊಂದ್ ದಿವಸ ನನಗೆ ಹೇಳಿದ ನೆನಪು, ಈಗ ಅರೆ ಹುಡ್ಕೊಂಡು ಹಾಕೋದು ಎಲ್ಲ ಹಳೇದಾಗ್ಬಿಡ್ತು, ಈಗ ಪಟ ಮಾಡ್ಕೊಂಡು ಹಾಕ್ಬೇಕು ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಜಾಸ್ತಿ ಜನ ಬೆಳಿಬಹುದು ಅಂತ ನಾನು ಅನ್ಕೋತೀನಿ. ಈಗ ನಾವೇನ್ ಮಾಡ್ತಾ ಇದೀವಿ, ನೀವ್ ಹೇಳ್ದಂಗೆ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ನೀವು. ನಾನ್ ನಿಮ್ಗೆ ಅನಿಸ್ತದೆ ನೀವ್ ಹೇಳಿದ್ ಮರ್ಯಾದೆ ಇಲ್ಲ ನೀವು. ಇನ್ನೊಂದು ಗೊತ್ತಾ, ನೀನು ನೆನಪಿಸಿದ ಒಳ್ಳೇದಾಯ್ತು. ಈಗ ಪಟ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿ ಸಾಹೇಬ್ರೆ. ಅದೇ ಈಗ ನಾನು ಹಿಂದೆ ಯಾವಾಗ್ಲೂ ಒಂದ್ಸಲ ಹೇಳಿದ್ದೆ ಅವ್ರಿಗೆ, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರ ನೋಡಿ ಅಣ್ಣರು. ಅಂದ್ರೆ ಮರ್ತಿಲ್ಲ ಅಣೆ, ಏನ್ ಗೊತ್ತಾ, ಅಣೆ ಅಂದ್ರೆ ಜ್ಞಾನ ಜ್ಞಾನ. ನನ್ಗೆ ಈಗ ಬಹಳ ಖುಷಿ ಆಯ್ತು ಕೇಳ್ಬಿಟ್ಟದನ್ನ. ನನ್ಗೆ ಜ್ಞಾಪಕ ಮಾಡಿ ಹೇಳ್ತಾವ್ರೆ ಅಂದ್ರೆ ಸಾಹೇಬ್ರು, ಏನ್ ಗೊತ್ತಾ, ನೀವುಗಳು ನಮ್ಮಂತ ನಾಲ್ಕು ಜನಕ್ಕೆ ಜಾಸ್ತಿ ಅಂತ. ಈಗೇನಾಗಿದೆ ಅಣ್ಣರು ಹೇಳ್ದಂಗೆ, ನಾವು ಆಲೂಗೆಡ್ಡೆ ಕುಯ್ದು ಹಾಕೋದ್ರಿಂದ ಈ ಏನಾದ್ರು ನಮ್ಮ ವೆದರ್ ಕಂಡೀಷನ್ ಚೇಂಜ್ ಆಗ್ಬಿಟ್ರೆ ಕೊಳತು ಹೋಗ್ಬಿಡ್ತದೆ, ಹುಟ್ಟದೇ ಇಲ್ಲ. ನಾವು 20,000 ಬೀಜ ಕೊಡ್ದಂಡ್ ಹಾಕಿರ್ತೀವಲ್ಲ, ವೇಸ್ಟ್ ಆಗ್ಬಿಟ್ಟು. ಅದಕ್ಕೆ ರೈತರು ಎದುರುತ್ತಾ ಇದಾರೆ. ಅದಕ್ಕೆ ಉಂಡೆಗೆಡ್ಡೆ ಹಾಕೋದು ಬಹಳ ಮುಖ್ಯ. ಅಲ್ಲ ಸಾಹೇಬ್ರೆ, ಉಂಡೆ ಹಾಕಿದ್ರೆ ಹೆಂಗ್ ಬೆಳೀತದೆ? ಉಂಡೆ ಹಾಕಿದ್ರೆ ಏನಾಗ್ತದೆ, ಕರ್ಗದ್ ಕರ್ಗದಿಲ್ಲ ಅದು. ಆಮೇಲೆ ಅಕಸ್ಮಾತ್ ಭೂಮಿಲಿ ಏನಾದ್ರು ಟೆಂಪರೇಚರ್ ಅಥವಾ ವಾತಾವರಣ ಟೆಂಪರೇಚರ್ ಏರುಪೇರು ಆದ್ರೂ ಕರ್ಗದಿಲ್ಲ ಅದು. ಒಂದಲ್ಲ ಒಂದ್ ಕಣ್ಣು ಹುಡ್ತದ ಅದು. ಅಂತ ಅಂದ್ರೆ ಅದನ್ನ ರಕ್ಷಣೆ ಮಾಡಕ್ಕೆ ಅದ್ರ ಸಿಪ್ಪೆ ಪದ್ರ ಪದ್ರ. ಆಮೇಲೆ ಹೊರಗಡೆಯಿಂದ ಏನಾದ್ರೂ ಹುಳ ಉಪ್ಟೆ ಅಥವಾ ಫಂಗಸ್ ಇನ್ಫೆಕ್ಷನ್ ಆಗೋದಿಲ್ಲ ಗೆಡ್ಡೆಗೆ. ಬೇರೆ ಕಟ್ ಮಾಡಾಕ್ತಿವಲ್ಲ ಅಲ್ಲೇನಾಗ್ತದೆ, ಆ ಗಡ್ಡೆಗೆ ಹುಳ ಉಪ್ಟ ಅಥವಾ ಫಂಗಸ್ ಬೇಗ ಇನ್ಫೆಕ್ಷನ್ ಆಗಿಬಿಡ್ತದೆ. ಅಂದ್ರೆ ನಾವು ಓಪನ್ ಮಾಡಿರ್ತೀವಲ್ಲ ಅದು ಒಳಗೆ ಸೇರ್ಕೊಳ್ತದೆ, ಅದು ಬೇಗ ಕರಗೋಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತದೆ ಎಲ್ಲಾರ್ಗೂ ಈಗ ಆದಷ್ಟು ಉಂಡೆ, ಒಂದ್ 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಉಂಡೆ ಬೀಜ ತಗೊಂಡೋಗಿ ಹಾಕಿ ನೀವು. ಅಂದ್ರೆ ಉಂಡೆ ಗಡ್ಡೆ ಹಾಕಿ, ಉಂಡೆ ಗಡ್ಡೆ ಹಾಕಿ ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇದೀವಿ. ಒಂದು ಉಂಡೆ ಗಡ್ಡೆ ಹಾಕೋದು. ಎರಡನೇದ ಈಗಾಗ್ಲೇ ಹೇಳ್ದಂಗೆ ನಾವು ಈಗ ನೋಡಿ, ನಮ್ಮ ಯುವಕರು ಹಳ್ಳಿಗಳಲ್ಲವ್ರಲ್ಲ, ಅವ್ರ ಏನ್ ಮಾಡ್ತಾರೆ, ಶುಂಠಿ ಬೆಳಿಬೇಕು ಅಂದ್ರೆ ಒಳ್ಳೆ ಒಂದ್ ತಿಂಗಳು ಮುಂಚೆನೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಅಲ್ಲ ಅದೇ ಮಾಡ್ಕೊತಾರೆ. ನಮ್ಮ ಆಲೂಗಡ್ಡೆಗೆ ಯಾರು ಮಾಡೋದಿಲ್ಲ ಕೇಳಿದ್ವಿ. ಹಿಂದೆ ರಾಗಿ ಬಿತ್ತಂಗ್ ಬಿತ್ತಂಗ್ ಬಿತ್ತನೆ ಮಾಡ್ಬಿಟ್ಟು ನಾವು ಮರ್ತ್ ಬಿಟ್ಟು ಆಲೂಗೆಡ್ಡೆನು ರಾಗಿ ಬಿತ್ತಂಗ್ ಮಾಡ್ಕೊಬಿಟ್ಟಿದ್ವಿ ನಾವು ಮಾಡಿದೀವಿ ಅಂತೀರಿ. ಹಂಗಾಗಿ ಸೊ ಅದಕ್ಕೆ ನಾವ್ ಈಗ ಏನ್ ಮಾಡ್ಬೇಕು, ಆ ಟೈಮಿಗೆ ಕರೆಕ್ಟ್ ಆಗಿ ಒಂದ್ 15 ದಿವಸ ಮುಂಚೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕ, ಸ್ವಲ್ಪನಾದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಮಣ್ಣು ಹಾಕ್ಬೇಕು, ಅದನ್ನ ಬಿತ್ತನೆ ಮಾಡಿ ರೆಡಿ ಇಟ್ಕೋಬೇಕು. ಯಾವಾಗ ಮಳೆ ಒಂದ್ ಮಳೆ ಎರಡು ಮಳೆ ಬಿತ್ತ ತಕ್ಷಣ ಒಳ್ಳೆ ಬೀಜ ತಂದು ಬಿತ್ತನೆ ಮಾಡ್ಬಿಡುವ. ಅಂದ್ರೆ ನೀವ್ ಹೇಳಿದ್ರೆ ಮುಂಗಾರಿಗೆ ಯಾವಾಗ ಮಾಡ್ಬೇಕು ಅವಾಗ ಹೇಳ್ತಾ ಇದ್ರಿ, ಕರೆಕ್ಟ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ ಈಗ ಪಟ ಮಾಡೋದು ಅಂತ ಹೇಳಿದ್ರಲ್ಲ, ಈಗ ಏನಾಗಿದೆ ಪಟ ಮಾಡಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡುವಾಗ್ಲೇ ದೊಡ್ಡ ನೇಗಿಲ್ನಲ್ಲಿ ದೊಡ್ಡ ನೇಗಿಲ್ ಉತ್ಬಿಟ್ಟು ಕರೆಕ್ಟ್ ಬಿತ್ತನೆ ಮಾಡ್ಬಿಟ್ರೆ ಬುಡಕ್ ಸಮೇತ ಇನ್ ಮುಂದಕ್ಕೆ ಮಣ್ಣು ಕೊಡೋದು ತಪ್ಪತ್ತದೆ, ಆಮೇಲೆ ನೀರ್ನು ಚೆನ್ನಾಗಿ ಕೊಡ್ಬೋದು, ಆಮೇಲೆ ಕರಗದು ತಪ್ಪಿಸ್ಬೋದು. ಅದನ್ನ ಎರಡನೇದು ಅದಕ್ಕೆ ಏನಾಗಿದೆ ಈಗ ನಾವು ಶ್ರಮ ಬೀಳದೆ ಬೇಕಾಗಿಲ್ಲ, ಅದಕ್ಕೂ ಮಿಷಿನ್ ಗಳು ಬಂದ್ಬಿಟ್ಟವ ಈಗ, ಅದನ್ನ ತೋರ್ಸಕ್ ಹೋಗ್ತಾ ಇದೀವಿ. ಈಗ ತೊಂದ್ರೆ ಏನು ಅಂತ ಅಂದ್ರೆ, ಹಿಂದೆ ಆಲೂಗಡ್ಡೆ ಹಾಕ್ತೀನಿ ಅಂತ ಅಂದ್ರೆ 20 ಜನ ಬರೋರು, ಕೇಳ್ತೀನಿ ಅಂತ ಅಂದ್ರೆ 30 ಜನ ಬರೋರು. ಈಗ ಎಲ್ತರ ನಾವು ಹೌದು ಬರೋದಿಲ್ಲ, ಜನ ಜನ ಬರೋದಿಲ್ಲ. ಅದಕ್ಕೆ ನಾವು ಹಳ್ಳಿಗೆ ಹೋದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಕೆಲ್ಸಕ್ಕೆ ಜನ ಸಿಗೋದಿಲ್ಲ. ಅದಕ್ಕೆ ನಾವ್ ಅಟ್ ಲೀಸ್ಟ್ ಈಗ ಮಾಡರ್ನೈಸ್ ಆಗ್ಬೇಕು. ನಾವು ಈಗ ಅಳುಬಿದ್ದಂಗ ಆಗೋದಿಲ್ಲ. ಈಗ ನೀವ್ ಹೇಳೋದು ನಾವ್ ಒಂಚೂರು ಬೆಳವಣಿಗೆ ಆಗಿ ತಾಂತ್ರಿಕತೆ ಅಳವಡಿಸ್ಕೊಳ್ಳೇಬೇಕೀಗ, ಇಲ್ಲಾಂದ್ರೆ ನಾವು ಉಳ್ಕೊಳಕ್ ಆಗೋದಿಲ್ಲ. ನಾವು ಸಾಹೇಬ್ರು ಹೇಳ್ತಾರ ತಾಂತ್ರಿಕತೆ ಅಳವಡಿಸ್ಕೊಳ್ಳಿ ಅಂತ. ಹೌದು ಹೌದು, ಅದಕ್ಕೋಸ್ಕರ ಈಗ ಉಳ್ಮೆ ಮಾಡೋದಕ್ಕೆ ಹಂಗೆ ನೇಗ್ಲುಗಳಿದ್ಯೋ ಅದೇ ರೀತಿ ಬಿತ್ತನೆ ಮಾಡೋಕ್ಕೂ ಸಹ ನೇಗ್ಲುಗಳು ಬಂದವೆ. ಅದು ಟ್ರ್ಯಾಕ್ಟರ್, ಅದೇ ನಸ್ಕೊಳ್ಳಲ್ಲ, ಟ್ರ್ಯಾಕ್ಟರ್ ಮೌಂಟೆಡ್. ನೀವು ಟ್ರ್ಯಾಕ್ಟರ್ ಅಲ್ಲೇ ಮಿಷಿನ್ ಹಾಕೊಂಡು ಹೋಯ್ತಾ ಇದ್ರೆ ಹಿಂದೆಗಡೆ ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ನಾವು ಆಲ್ರೆಡಿ ತುಂಬೇಕಾ ಸಾಹೇಬ್ರೆ? ಹೌದು, ತುಂಬೇಕು. ಬಿತ್ತನೆ ಬೀಜ ಮೇಲ್ಗಡೆ ಹಾಕಿದ್ರೆ ಆಟೋಮೆಟಿಕ್ ಬಿತ್ತನೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ನಾವೀಗ ಕೈಯಲ್ಲಿ ಹಂಗೆ ಊತಾ ಇದ್ವಿ, ಅದೇ ತರ ಮಿಷಿನ್ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ತದೆ. ಅದು ಹಾಕುವಾಗ ವಿಶೇಷವಾಗಿ ಏನ್ ಮಾಡ್ತದ, ಅದು ಅದು ಬೆಡ್ ಮಾಡಿ ಕೆಳಗಡೆ ಕರೆಕ್ಟ್ ಆಗಿ ಸೇರಿಸ್ತದ ಅದು ಮಣ್ಣಿಗೆ. ಅವಾಗ ಮಣ್ಣಿಗೆ ಸೇರಿಸೋದ್ರಿಂದ ಮುಂದೆ ಉಳುಮೆ ಮಾಡೋದು ಮತ್ತೆ ಮಣ್ಣು ಕೊಡೋದು ಎಲ್ಲ ತಪ್ಪುತ್ತದೆ. ಕಳೆ ಕಳೆ ಬಂದಾಗ ಏನ್ ಮಾಡಬೇಕು, ಕೈಲಿ ಕಿತ್ಕೊಳ್ಳೋದು, ಕಳೆ ಏನ್ ಬರೋದಿಲ್ಲ. ಆಮೇಲೆ ಇದು 45 ಒಂದು 2 ತಿಂಗಳು ಬೆಳೆ ಆಗಿರೋದ್ರಿಂದ ಎರಡ್ ಸರಿ ಕಳೆ ತೆಗೆದ್ರೆ ಸಾಕು, ಪದೇ ಪದೇ ಕಳೆ ತೆಗಿಬೇಕು ಮಾಡ್ಬೇಕು ಅಂತ ಏನಿಲ್ಲ. ಈಗ ಅಣ್ಣ ನಾನ್ ಅನ್ಕೊಳ್ಳೋದು, ಸಾಹೇಬ್ರು ಆಗ್ಲಿಂದ ಬರೀ ಮೇಳ ಮಾಡ್ತಾ ಇದೀವಿ ಆಲೂಗೆಡ್ಡೆ ಆಲೂಗೆಡ್ಡೆ ಅಂತಾನೆ ಅವ್ರೇ. ಈಗ ಸಾಹೇಬ್ರೆ ನೀವು ಇನ್ನೊಂದ್ಸಲ ನನಗೆ ಕರೆಕ್ಟ್ ಆಗಿ ಹೇಳಿ, ಯಾವತ್ತು ಎಲ್ಲಿ ಎಷ್ಟು ದಿನ ನಡೀತದ ಮೇಳ ಅಂತವ? ಸಂಕ್ರಮಣ ಎಷ್ಟೊತ್ತಿಗೆ ಬರ್ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಹೌದು ಹೌದು ಹೌದು. ಈಗ ನೋಡಿ, ನೀವು ಆದಷ್ಟು ಬೆಳಿಗ್ಗೆನೆ ಬಂದ್ಬಿಡಿ, ಯಾವತ್ತು ಯಾಕೆಂದ್ರೆ ಸಾಯಂಕಾಲ ಆದಂಗಾದಂಗ್ ನಿಮಗೆ ಬೇರೆ ಕಡೆ ಜ್ಞಾನ ಹೇಳಬಹುದು. ಹಂಗಲ್ಲ ಸಾಹೇಬ್ರೆ, ಯಾವತ್ತು ಮೊದಲು ನಿಮಗೆ ಯಾವ ಬರ್ಬೇಕು ಅಂತ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಅದ್ ಜ್ಞಾಪಕ ಇಟ್ಕೊಬಿಡಿ. ನೀವು ಬೆಳಗ್ಗೆ ಸಮಯದಲ್ಲೇ ಬನ್ನಿ. ಎರಡನೇದು ನೀವೇನ್ ಮಾಡ್ಬೇಕಲ್ಲಿ, 26-27 ತಾರೀಕು ಗೊತ್ತಾಯ್ತಲ್ಲ, ನಾನು ಹೇಳಿದ್ದಲ್ಲ ಮುಂದಿನ ತಿಂಗಳು ನಾವು ನಿಮಗೆ ಜ್ಞಾಪಕಬೇಕು ಅಂತ ಹೇಳಿದ್ರೆ ಗಣರಾಜ್ಯೋತ್ಸವ, ಇಡೀ ಟಿವಿಲೆಲ್ಲ ಗಣರಾಜ್ಯೋತ್ಸವ ಅಂತ ಬರ್ತಾ ಇರ್ತದೆ. ಅವತ್ತು ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಾ ಇರ್ತಾರೆ, ರಾಷ್ಟ್ರಪತಿಯವರು ಭಾಷಣ ಮಾಡ್ತಾರೆ, ಆಮೇಲೆ ಪೆರೇಡ್ ಆಗ್ತವೆ, ನಮ್ಮ ದೆಹಲಿಯಲ್ಲಿ ಪೆರೇಡ್ ಆಗ್ತವೆ, ಅದೆಲ್ಲ ಟಿವಿಲ್ ಬರ್ತದೆ ಗಣರಾಜ್ಯೋತ್ಸವ ದಿನ. ನೀವು ಅದೆಲ್ಲ ನೆನಪು ಮಾಡ್ಬೇಡಿ, ಇವ್ರಿಗೆ ಮತ್ತೆ ಬಾವುಟ ಹಾರಿಸ್ತೀನಿ ಅಂತ ಹೋಗ್ಬಿಡ್ತಾರೆ. ನಾನ್ ಕೇಳೋದು ಅಣ್ಣ ಹೇಳ್ತಿರೋದು ಸರಿ, ನಾನು ಯಾವತ್ತು ಎಷ್ಟು ಗಂಟೆಗೆ ಬರ್ಬೇಕಾದ್ರೆ? ಈಗ 26ನೇ ತಾರೀಕು 10 ಗಂಟೆ ಮೇಲೆ ಯಾವಾಗ್ಲಾದ್ರೂ ಬನ್ನಿ. ಅಣ್ಣಯ್ಯ ಬಸ್ ಇಳ್ಕೊಂಡು ಅಲ್ಲೇ ಪಕ್ಕ 27ನೇ ತಾರೀಕು ರಾತ್ರಿ ತನಕ ಇರ್ತೀವಿ ನಾವು. ಇರ್ತದೆ ಅಂದ್ರೆ 2 ದಿನ ಆಯ್ತು, 2 ದಿವಸ ಪೂರ್ತಿ 2 ದಿವಸ. ಯಾಕೆಂದ್ರೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲಾ ರೈತರುಗಳು ಬಂದು ನೋಡ್ಲಿ ಅಂತ, ಎಲ್ಲಾ ಆಲೂಗಡ್ಡೆ ಬೆಳೆಗಾರರು ಅದು ಬೆಳಿಲಿ ಬೆಳೆದೇ ಹೋಗ್ಲಿ ಬಂದು ನೋಡ್ಬೇಕು. ಅಂದ್ರೆ ಈಗ ತಂತ್ರಜ್ಞಾನ ಭಾರಿ ಬದಲಾವಣೆ ಆಗಿದೆ. ಹಿಂದಂಗೆ ತಂದ್ಬಿಟ್ಟು ಕಟ್ ಮಾಡೋದು, ಯಾರೆ ಹೊಡಿಯೋದು, ಈಗ ಅವೆಲ್ಲನೂ ತೋರಿಸ್ತಾರಲ್ವ, ಮಿಷಿನ್ ತೋರಿಸ್ತೀವಿ. ಬಿತ್ತನೆ ಮಾಡೋ ಮಿಷಿನ್, ಕಟಾವ್ ಮಾಡೋ ಮಿಷಿನ್, ಹಾರ್ವೆಸ್ಟಿಂಗ್ ಮಿಷಿನ್, ಸ್ಪ್ರೇಯಿಂಗ್ ಮಿಷಿನ್ಗಳು ಎಲ್ಲಾನು ತೋರಿಸ್ಬಿಡ್ತೀವಿ ನಾವು. ಇವ್ರು ಟಿವಿ ಪರದೆ ಹಾಕಿರ್ತಾರ, ಟಿವಿ ಪರದೇನೂ ಹಾಕಿರ್ತೀವಿ. ಆದ್ರೆ ಒಂದ್ ಜ್ಞಾಪಕಲ್ಲಿ ಏನೋ ಕುಣಿಯಕ್ ಬರೋದಿಲ್ಲ ಅಲ್ಲಿ, ಅಲ್ಲಿ ಓನ್ಲಿ ಮಿಷಿನ್ ಗಳು ಬರ್ತಾ ಇರ್ತವೆ. ಅಂದ್ರೆ ನಾನು ಕೇಳೋದು, ನೀವ್ ಹೆಂಗೆ ಅರೆ ಹೊಡಿತೀರಿ, ಬೀಜ ತೋರಿಸ್ತೀವಿ ಅದರಲ್ಲಿ, ಅವೆಲ್ಲರೂ ತೋರಿಸ್ತೀವಿ. ಇವ್ರು ಹೇಳೋದು, ಸಾಹೇಬ್ರು ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ, ಈಗ ಅವರು ಟಿವಿನಾಗೆ ತೋರಿಸ್ತಾರೆ, ಅದನ್ನ ನಾವು ಕಲ್ತ್ಕೋಬಹುದು. ಅಂದ್ರೆ ಎಲ್ಲಾ ರೈತರು ಬರ್ಲಿ ಅಂತ, ಎಲ್ಲಾ ರೈತರು ಬರ್ಲಿ, ದಯಮಾಡಿ ಎಲ್ಲರೂ ಬರ್ಬೇಕು. ಈಗ ಏನಾಗ್ತದ ನೋಡಿ, ಮುಖ್ಯವಾಗಿ ಹೇಳ್ಬಿಡ್ತೀನಿ, ಎಲ್ಲ ಬಿತ್ತನೆ ಕಂಪನಿಗಳು ಬರ್ತಾರೆ, ಆಲೂಗಡ್ಡೆ ಉತ್ಪಾದನೆ ಮಾಡೋರು ಬರ್ತಾರೆ, ಆಮೇಲೆ ಇನ್ಪುಟ್ಸ್ ಕಂಪ್ನಿಗಳೆಲ್ಲ ನಿಮ್ಗೆ ಔಷಧಿ ತಯಾರು ಮಾಡ್ತಾರಲ್ಲ, ಅವರೆಲ್ಲ ಬರ್ತಾರೆ. ಔಷಧಿ ತಯಾರು ಮಾಡೋರು, ಗೊಬ್ಬರ ತಯಾರು ಮಾಡೋ ಎಲ್ಲ ಕಂಪ್ನಿಗಳು ಬರ್ತಾರೆ. ಅವ್ರು ಹೇಳ್ತಾರೆ ಏನಂತಂದ್ರೆ, ನಾವೀಗ ಬಿತ್ತೆ ಮಾಡಿ ಸುಮ್ನೆ ಕೈ ಕೂತ್ಕೊಳ್ಳೋ ಇಲ್ಲ, ಇಲ್ಲ ಅದಕ್ಕೆ ನಾವು ಏನ್ ಗೊಬ್ಬರ ಹಾಕ್ಬೇಕು, ಪ್ರತಿಯೊಂದು ಆಲೂಗಡ್ಡೆ ಬೀಜ ತರೋದ್ರಿಂದ ಹಿಡಿದು ಮಾರ್ಕೆಟ್ ತಗೊಂಡೋಗಿ ಮಾರೋವರೆಗೂ ಏನನ್ಬೇಕು ಎಲ್ಲವ ಸಾಹೇಬ್ರೆ. ಅಷ್ಟೇ ಅಲ್ದನೆ ವಿಚಾರ ಆಯ್ತಾ, ಆಲೂಗಡ್ಡೆಲಿ ಏನೇನ್ ಮಾಡ್ಬೋದು, ಬೇಯಿಸ್ಕೊಂಡ್ ತಿನ್ಬೋದಾ, ಸುಟ್ಕೊಂಡ್ ತಿನ್ಬೋದಾ, ಪಲ್ಯ ಮಾಡ್ಬೋದಾ, ಸಾರ್ ಮಾಡ್ಬೋದಾ, ಚಿಪ್ಸ್ ಮಾಡ್ಬೋದಾ, ಹೊಸ ಹೊಸ ಏನ್ ಬಂದವ ಎಲ್ಲಾನು ಅದನ್ನು ಮಾಡ್ತಾರಂತೆ. ಹೇಳ್ತಿರೋದು ಅದನ್ನ ಹೇಳ್ತಾರೆ ಮೌಲ್ಯವರ್ಧನೆ ಅಂತ. ಮೌಲ್ಯವರ್ಧನೆ ಮಾಡಿಸೋಕು ಸಹ ಕಂಪ್ನಿಗಳು ಬರ್ತವೆ. ನಮ್ಮ ಆಲೂಗಡ್ಡೆ ತಗೊಂಡು ಏನೆಲ್ಲ ಉತ್ಪನ್ನಗಳನ್ನ ಮಾಡ್ತಾರಲ್ಲ, ಆ ಉತ್ಪನ್ನ ಮಾಡೋ ಕಂಪ್ನಿಗಳು ಸಹ ಬರ್ತಾರಲ್ಲ. ಒಟ್ಟಾರೆಯಾಗಿ ಆಲೂಗಡ್ಡೆ ಬೆಳೆದಿಂದ ಹಿಡಿದು ತಿನ್ನೋದ್ರಿಗೆ ಎಲ್ಲಾನು ತೋರ್ಸಕ್ ಪ್ಲಾನ್ ಮಾಡಿ. ಅಂದ್ರೆ ನಾನು ಹೆಂಗ್ ಉಳುಮೆ ಮಾಡಕ್ ಶುರು ಮಾಡ್ತೀನಿ, ಅಲ್ಲಿಂದ ಶುರುವಾಗಿ ಹೆಂಗ್ ತಿಂತೀನಿ, ಹೊಟ್ಟೆ ಒಳಗೆ ಹೆಂಗ್ ಹೋಗ್ತದೆ ಅಲ್ಲಿ ಅವರೇ ತೋರ್ಸಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಈಗ ಇದು ರಾಜ್ಯ ಮಟ್ಟದ ಮೇಳ ಆಗಿರೋದ್ರಿಂದ ಸಾಹೇಬ್ರೆ, ಏನ್ ಬರೀ ಹಾಸನ ದರ್ಗೆಯೋ ಇಲ್ಲ ಬೇರೆ ಬೇರೆ ಕಡೆ? ಇಲ್ಲ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾರು ಬರಕ್ ನಾವು ಇದ್ ಮಾಡ್ತಾ ಇದೀವಿ. ಅಂದ್ರೆ ಈಗ ನಮ್ ರಾಜ್ಯದಲ್ಲಿ ಹಾಸನ ಮಾತ್ರ ಮುಖ್ಯವಾಗಿ ಬೆಳೆಯುವಂತದ್ದು, ಜೊತೆಗೆ ಹಾಸನ ಜಿಲ್ಲೆ, ಜೊತೆಗೆ ನಮ್ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಾವ್ರೆ, ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೀತಾವ್ರೆ, ಈ ಧಾರವಾಡ ಕಡೆ ಸ್ವಲ್ಪ ಬೆಳೀತಾರೆ, ಬೆಳಗಾಮಲ್ಲಿ ಬೆಳೀತಾರೆ, ಆಮೇಲೆ ಬೇಸಿಗೆ ಅಂದ್ರೆ ಈ ಕಾಲದಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬೆಳೀತಾರೆ. ಅವರೆಲ್ಲ ಬೆಳೆಗಾರರನ್ನು ಸಹ ನಾವು ಕರ್ಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಅಂದ್ರೆ ಇವ್ರು ಹೇಳ್ತಿರೋದಣ್ಣ, ರಾಜ್ಯದವ್ರು ಎಲ್ಲರೂ ಬರ್ಲಿ ಅಂತ ಹೇಳ್ತಾರೆ, ಎಲ್ಲರೂ ಬರ್ಬೋದು ಅಂದ್ರೆ ಅಷ್ಟು ವ್ಯವಸ್ಥೆನೂ ಮಾಡ್ತಾರೆ. ಯಾಕೆಂದ್ರೆ ಈ ದೊಡ್ಡ ಮಟ್ಟದ ಮಾಡಿದಾಗ ನಾವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರನ್ನ, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ಕರೆಸಿದಾಗ ಅವರೆಲ್ಲರೂ ಬಂದು ನೋಡ್ಕೊಂಡ್ರೆ ಅವ್ರಿಗೂ ಖುಷಿ ಆಗ್ತದೆ. ಅಂದ್ರೆ ನೀವು ಎರಡು ದಿನ ಸಾಕಾಯ್ತದೆ ಅಂತೀರಾ ಎಲ್ಲರೂ ಹೇಳಕ್ಕೆ? ಎರಡು ದಿನ ಸಾಕಾಗ್ತದೆ ಅಂತ ಮಾಡ್ತಾ ಇದೀವಿ ಇದು. ಆಮೇಲೆ ಇನ್ನೊಂದು, ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಲ್ಲ, ನಮಗೂ ಅದರದ್ದು ಗೊತ್ತಿಲ್ಲ. ಅಂದ್ರೆ ಆಲೂಗಡ್ಡೆ ಮೇಲೆ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹಾಸನದಾಗೆ ಮೊದಲನೇ ಬಾರಿ ರಾಜ್ಯ ಮಟ್ಟದ ಅದೇನಾಗ್ತದೆ ನಾವು. ಆಮೇಲೆ ಏನು ಅಂತ ಅಂದ್ರೆ, ಈಗ ನೀವು ಕಾರ್ಯಕ್ರಮ ಮಾಡೋದು ಬೇರೆ ಅಲ್ಲ, ನಾವು ಮಾಡೋದು ಬೇರೆ ಅಲ್ಲ. ಹೌದು ಆಯ್ತಾ, ನೀವು ಮಾಡ್ತಿದಾರೆ ಅಂತ ಅಂದ್ರೆ ನಾವು ಮಾಡ್ತಾರಂಗೆ. ನಿಮ್ಗೆ ಏನ್ ಸಪೋರ್ಟ್ ಬೇಕು ಎಲ್ಲಾದ್ನು ಬೇಕಾದ್ರೆ ನಾವು, ನಾನು ಶಂಕರಣ್ಣ ಮೂರ್ ದಿವಸ ಮುಂಚಿತವಾಗಿ ಬರ್ತೀವಿ. ಈಗ ಇನ್ನೊಂದ್ ಹೆಂಗ್ ಗೊತ್ತಾ ಸಾಹೇಬ್ರೆ, ಹಣೆ ಹೇಳ್ದೆ ಒಂಥರ ಅದು ಲಕ್ಷ್ಮಣ ರೇಖೆ ಇದ್ದಂಗೆ, ಅವ್ನು ಮಾಡ್ದನ್ನ ನಾನು ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ರೆ ಕೆಲಸ. ನಿಮ್ ಸಪೋರ್ಟ್ ಅದೇಂದಲೇ ಕೈ ಹಾಕಿರೋದು ನಾವು, ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಕೈ ಹಾಕಿ ಆಗ್ತಿರಲ್ಲ. ಅಂದ್ರೆ ಇನ್ನೊಂದ್ ತಿಳ್ಕೊಳ್ಳಿ, ಈಗ ಹಣೆಯ ಕೈ ಹಾಕ್ತಾ ನಾನ್ ಕೈ ಹಾಕ್ತಾ ನೀವ್ ಇದ್ರಿ ಅಂತಂದ್ರೆ ನಮ್ ರೈತರ ಸುಮ್ನೆ ಇರಕ್ಕಲ್ಲ, ಎಲ್ರು ಕೈ ಹಾಕಿ ಬರ್ಲೇಬೇಕು, ಕೈ ಹಾಕ್ಲೇಬೇಕು, ಮಾಡ್ಬೇಕು ನಾವು ಅವ್ರನ್ನ. ಜೊತೆಗೆ ಏನ್ ಗೊತ್ತಾ, ಈಗ ಮುಂಗಾರು ಇನ್ನೇನು ಮುಗ್ದೋಯ್ತು, ಹಿಂಗಾರಲ್ಲಿ ಇದೀವಿ, ಈಗ ಚಳಿಗಾಲ, ಚಳಿಗಾಲದಾಗೂ ನಾವು ಆಲೂಗಡ್ಡೆ ಹಾಸನದಾಗ ಬೆಳಿಬಹುದು ಅಂತ ನೀವು ತೋರಿಸ್ಕೊಡ್ತೀರಾ? ನಮ್ ರೈತರಿಗೆ ಚಳಿಗಾಲದಲ್ಲೂ ಬೆಳಿಬಹುದು, ಮಳೆಗಾಲದಲ್ಲೂ ಬೆಳಿಬಹುದು, ಬೇಸಿಗೆಲ್ಲೂ ಬೆಳಿಬಹುದು, ಎಲ್ಲ ಕಾಲದಲ್ಲೂ ಬೆಳಿಬಹುದು. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ, ಆಲೂಗಡ್ಡೆ ಒಂದು ವೈಭವ ಏನಿತ್ತು ಹಾಸನ ಜಿಲ್ಲೆದು, ಅದು ಮತ್ತೆ ಮರುಕಳಿಸೋ ಹಂಗೆ ಮಾಡಬೇಕು ಅನ್ನೋದು ಸಾಹೇಬ್ರದ್ದು ಒಂದು ಉದ್ದೇಶ. ಅದಿಟ್ಕೊಂಡು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕವ್ರೆ. ಇನ್ನೊಂದೇನ್ ಗೊತ್ತಣ್ಣಯ್ಯ, ಸಾಹೇಬ್ರ ಕನಸು ಐತಲ್ಲ, ಆ ಕನಸಿಗೆ ನಾವ್ ಒಂಚೂರು ಕೈ ಹಾಕನ ಸಾಕಾರ ಮಾಡಕ್ಕೆ. ಈಗ ಇಷ್ಟೆಲ್ಲ ಮಾಡಿ ಇದ್ ಮಾಡ್ತಿದ್ರಿ ಅಂತ ಅಂದ್ರೆ ಸ್ವಲ್ಪ ತಾಕತ್ತಾಗಿರ್ಬೇಕು ಸಾಹೇಬ್. ಇವತ್ತು ನಮ್ಮೂರಿಗೆ ಬಂದಿದ್ರ ನೀವು, ನಮ್ಗೊಂಥರ ಹಬ್ಬ ಇದ್ದಂಗೆ ತಿಳ್ಕವ್ರೆ, ಸಾರ್ ಮಾಡ್ಸಿದೀನಿ, ಮುದ್ದೆ ಮಾಡ್ಸಿದೀನಿ, ಊಟ ಮಾಡ್ಕೊಂಡು ನೀವು ಹೋಗ್ಬೇಕು ಇವತ್ತು, ಹಂಗೆ ಹೋಗಂಗಿಲ್ಲ. ನೀವು ಈಗ ಜಗದಿಲ್ ಕೂತಿದ್ರಲ್ಲ, ಜಗದಿದ ಒಳಗ್ ಬನ್ನಿ, ಅಲ್ಲೊಂಚೂರು ಒಳಗಡೆ ಇನ್ನೊಂದು ಚಾಪೆ ಹಾಕ ಕೇಳು, ಅಲ್ಲಿ ಕೂತ್ಕೊಂಡು ನಾನು ಸಾಹೇಬ್ರು ನೀನು ಒಟ್ಟಿಗೆ ಬಿಸಿ ಬಿಸಿ ಮುದ್ದೆ ಚಿಲ್ಕೊಳಗ ಸಾರು, ಒಂಚೂರು ಬೆಣ್ಣೆ ಒಂಚೂರು ಕೊಟ್ಬಿಡಿ ನಮ್ಗೆ. ಬೆಣ್ಣೆನು ಐತೆ, ಮತ್ತೆ ನಮ್ಮ ಹೆಸರು ಕಾಳಿಂದು ಪಾಯಸನು ಮಾಡ್ಸಿದ್ ನೀವು. ಅಯ್ಯೋ ಬನ್ನಿ ಸಭೆ ಏನಂತೆ, ಒಂಥರ ಹಬ್ಬ ಇದ್ದಂಗೆ ಇದೆ, ಮೇಳ ಇದ್ದಂಗೆ ನೀವು ಬಂದ್ರೆ ಹಬ್ಬ. ಆಯ್ತು ಆಯ್ತು ಆಯ್ತು. ಇದುವರೆಗೆ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಡಾ ಹೆಚ್ ಆರ್ ಯೋಗೇಶ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಕೀಟಪೀಡೆಗಳ ಹತೋಟಿಗೆ ಜೈವಿಕ ನಿಯಂತ್ರಣ ಕ್ರಮಗಳು, ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಒಂದು ಜೀವಿಯನ್ನ ಹತೋಟಿ ಮಾಡಲು ಮತ್ತೊಂದು ಜೀವಿಯನ್ನ ಉಪಯೋಗಿಸುವ ವಿಧಾನವೇ ಜೈವಿಕ ಕ್ರಮ. ಈ ವಿಧಾನವು ಹೊಸದೇನಲ್ಲ. ಅನಾದಿಕಾಲದಿಂದಲೂ ಮಾನವನು ಇಲಿಗಳ ಹತೋಟಿಗಾಗಿ ಬೆಕ್ಕನ್ನ ಉಪಯೋಗಿಸುತ್ತಾ ಬಂದಿರುವ ಉದಾಹರಣೆ ಎಲ್ರಿಗೂ ಗೊತ್ತಿದೆ. ಅದರಂತೆಯೇ ಬೆಳೆಗಳಿಗೆ ತಗಲುವ ಕೀಟಗಳ ಹತೋಟಿಗಾಗಿ ಸಹ ಜೈವಿಕ ಕ್ರಮಗಳನ್ನು ಸುಮಾರು 3 ದಶಕಗಳಿಂದ ಈಚೆಗೆ ಯಶಸ್ವಿಯಾಗಿ ಅಳವಡಿಸಿಕೊಂಡು ಬರಲಾಗ್ತಾ ಇದೆ. ಇದು ಪರಿಸರ ಸ್ನೇಹಿ, ಸುರಕ್ಷಿತ ಹಾಗೂ ಲಾಭಕರವಾದಂತಹ ಕ್ರಮ. ಹಿಪ್ಪು ನೇರಳೆಯಲ್ಲಿ ಬೂಸ್ಟ್ ತಿಗಣೆ, ಪಪ್ಪಾಯಿ ಬೂಸ್ಟ್ ತಿಗಣೆ, ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳು, ಇವು ಪ್ರಮುಖವಾದಂತಹ ಕೀಟ ಪೀಡೆಗಳು. ಹಾಗೆಯೇ ಊಜಿ ನೊಣವು ರೇಷ್ಮೆ ಹುಳುವಿನ ಪ್ರಮುಖ ಪೀಡೆ. ಬೂಸ್ಟು ತಿಗಣೆಗಳಿಂದಾಗಿ ವರ್ಷಕ್ಕೆ 1 ಎಕರೆಗೆ ಸುಮಾರು 1,800 ಕೆಜಿಯಷ್ಟು ಸೊಪ್ಪಿನ ಇಳುವರಿಯಲ್ಲಿ ನಷ್ಟ ಉಂಟಾಗುತ್ತೆ ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಅದೇ ರೀತಿ ಊಜಿ ನೊಣದ ಬಾಧೆಯಿಂದಾಗಿ ಪ್ರತಿ ಬೆಳೆಯಲ್ಲಿ 10-15% ರೇಷ್ಮೆ ಗೂಡಿನ ಇಳುವರಿಯಲ್ಲಿ ನಷ್ಟ ಉಂಟಾಗ್ತಾ ಇದೆ. ಈ ಪೀಡೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿ ಇಡುವ ಪರಭಕ್ಷಕ ಹಾಗೂ ಪರತಂತ್ರ ಕೀಟಗಳು ಯಾವುವು ಅಂಥೇಳಿ ನೋಡೋದಾದರೆ, ಬೂಸ್ಟ್ ತಿಗಣೆ ಹತೋಟಿಗೆ ಗುಲಗಂಜಿ ಹುಳುಗಳು, ಸ್ಕಿಮ್ನಸ್ ಕಾಕ್ಸಿವೋರಾ ಮತ್ತು ಕ್ರಿಪ್ಟೋಲಿಮಸ್ ಮಾಂಟ್ರೋಜೈರಿ ಎಂಬ 2 ಜಾತಿಯ ಗುಲಗಂಜಿ ಹುಳುಗಳು ಬೂಸ್ಟ್ ತಿಗಣೆಯನ್ನ ಭಕ್ಷಿಸಿ ನಾಶ ಮಾಡುವ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಇವು ಬೂಸ್ಟ್ ತಿಗಣೆಗಳ ಮಧ್ಯದಲ್ಲಿ ತಮ್ಮ ಮೊಟ್ಟೆಗಳನ್ನು ಸಹ ಇಡುತ್ತವೆ. ಈ ಮೊಟ್ಟೆಗಳಿಂದ ಹೊರಬರುವ ಮರಿಹುಳುಗಳು ಸಹ ಬೂಸ್ಟ್ ತಿಗಣೆಗಳನ್ನು ಸುಮಾರು 25 ದಿನಗಳ ತನಕ ತಿಂದು ಬೆಳೆದು ಕೋಶಾವಸ್ಥೆಗೆ ಹೋಗಿ 7-9 ದಿನಗಳ ನಂತರ ಪ್ರೌಢ ದುಂಬಿಗಳಾಗಿ ಹೊರಬರಲಿದ್ದು, ಒಟ್ಟಾರೆಯಾಗಿ ಇವುಗಳ ಜೀವನ ಚಕ್ರವು 30-35 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇನ್ನು ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಹೀಗಿದೆ. ಸ್ಕಿಮ್ನಸ್ ಇದನ್ನು ಎಕರೆಗೆ 500 ದುಂಬಿಗಳಂತೆ ಅಥವಾ ಕ್ರಿಪ್ಟೋಲಿಮಸ್ ಎಕರೆಗೆ 250ರಂತೆ 2 ಸಮಾನ ಕಂತುಗಳಲ್ಲಿ ಅಕ್ಟೋಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಿಪ್ಪು ನೇರಳೆ ತೋಟಗಳಲ್ಲಿ ಬಿಡುಗಡೆಗೊಳಿಸಬೇಕು. ಇದನ್ನು ಬಿಡುಗಡೆಗೊಳಿಸುವ ರೀತಿ ಹೇಗೆ ಅಂತಂದರೆ, ಗುಲಗಂಜಿ ಹುಳುಗಳಿರುವ ಡಬ್ಬಿಯ ಮುಚ್ಚಳವನ್ನು ತೆಗೆದು ತೋಟದ ಒಳಗೆ ಅಡ್ಡಾಡುತ್ತಾ ಬೂಸ್ಟ್ ತಿಗಣೆ ಬಾಧೆಗೊಳಗಾಗಿರುವ ರೆಂಬೆಗಳ ತುದಿಯ ಮೇಲೆ 3-4 ಹುಳುಗಳನ್ನು ಬೀಳುವಂತೆ ಬಿಡಬೇಕು. ಇನ್ನು ಪಪ್ಪಾಯ ಬೂಸ್ಟ್ ತಿಗಣೆ ಹತೋಟಿಗೆ ಆಸಿರೋಫ್ಲೇಗಸ್ ಪಪ್ಪಾಯೆ. ಕಣಜದ ಜಾತಿಗೆ ಸೇರಿದ ಹೊರದೇಶದ ಈ ಪರತಂತ್ರ ಜೀವಿಗಳು ಪಪ್ಪಾಯಿ ಬೂಸ್ಟ್ ತಿಗಣೆಗೆ ರಾಮಬಾಣ. ಇವು ಬಹಳ ಚಟುವಟಿಕೆಯಿಂದ ಓಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆಯ ಮರಿಗಳನ್ನು ಹುಡುಕಿ ಅವುಗಳ ದೇಹದ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅವನ್ನು ನಾಶಪಡಿಸುತ್ತವೆ. ಇವು ಸುಮಾರು 15 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದರೆ, 1 ಎಕರೆಗೆ 100 ಪರತಂತ್ರ ಜೀವಿಗಳು. ಇದನ್ನು ಯಾವ ರೀತಿ ಬಿಡುಗಡೆಗೊಳಿಸಬೇಕು ಅಂತಂದರೆ, ಆಸಿರೋಫ್ಲೇಗಸ್ ಪರತಂತ್ರ ಜೀವಿಗಳಿರುವ ಡಬ್ಬಿಯ ಮುಚ್ಚಳವನ್ನು ತೆಗೆದು ತೋಟದ ಒಳಗೆ ಅಡ್ಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆ ಇರುವ ರೆಂಬೆಗಳ ಮೇಲೆ ಅವು ಬೀಳುವಂತೆ ಬಿಡಬೇಕು. ಇನ್ನು ಎಲೆ ಸುರುಳಿ ಮತ್ತು ಕಂಬಳಿ ಹುಳು ಹತೋಟಿಗೆ ಟ್ರೈಕೋಗ್ರಾಮಾ ಕಿಲೋನಿಸ್. ಇದು ಸಹ ಕಣಜದ ಜಾತಿಗೆ ಸೇರಿದ ಅತಿ ಚಿಕ್ಕ ಗಾತ್ರದ ಮೊಟ್ಟೆ ಪರತಂತ್ರ ಜೀವಿಯಾಗಿದ್ದು ಹಿಪ್ಪು ನೇರಳೆಗೆ ಬಾಧೆ ಕೊಡುವ ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳುವಿನ ಮೊಟ್ಟೆಗಳ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು 8-10 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ಇವು ಗಾತ್ರದಲ್ಲಿ ಎಷ್ಟು ಚಿಕ್ಕವು ಅಂತಂದರೆ, 10-15 ಜೀವಿಗಳನ್ನು ಒಂದು ಗುಂಡು ಸುಜಿಯ ಮೇಲೆ ಕೂರಿಸಬಹುದು. ಅಷ್ಟು ಚಿಕ್ಕ ಗಾತ್ರದ ಕಣಜಗಳು. ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದರೆ, ಕೀಟನಾಶಕ ಸಿಂಪರಣೆಯ 5-6 ದಿನಗಳ ನಂತರ 1 ಎಕರೆಗೆ 1 ವಾರಕ್ಕೆ 1 ಕಾರ್ಡ್ನಂತೆ 4 ವಾರಗಳ ಕಾಲ ಇವನ್ನು ಸತತವಾಗಿ ಉಪಯೋಗಿಸಬೇಕು. ಅಂತಂದರೆ ಜುಲೈನಿಂದ ಡಿಸೆಂಬರ್ ತನಕ ಕಡ್ಡಾಯವಾಗಿ ಪ್ರತಿ ಬೆಳೆಯಲ್ಲಿ ಉಪಯೋಗವನ್ನು ಮಾಡಬೇಕು. ಇದನ್ನು ಬಿಡುಗಡೆಗೊಳಿಸುವ ರೀತಿ ಹೀಗಿದೆ. ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಟ್ರೈಕೋಕಾರ್ಡ್ ರೂಪದಲ್ಲಿ ಸಿಗುತ್ತವೆ. 1 ಕಾರ್ಡನ್ನು 10-12 ತುಂಡುಗಳಾಗಿ ಹರಿದು 1 ಎಕರೆ ಜಾಗದಲ್ಲಿ